सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित। 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಕುರಿತು ಶ್ರೀಕಾಂತ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಕೇಳುಗರೆ, ಕೃಷಿಯಲ್ಲಿ ಕೂಲಿ ಆಳುಗಳ ಸಮಸ್ಯೆ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ರೈತರನ್ನ ಬಾಧಿಸುವುದನ್ನು ನಾವು ನೋಡಿದ್ದೇವೆ. ಇದಕ್ಕೆ ಕೃಷಿ ಯಾಂತ್ರೀಕರಣ ಒಂದು ರೀತಿಯ ಪರಿಹಾರ ಆಗಬಹುದು ಎನ್ನುವಂತಹದ್ದು ರೈತರ ನಿರೀಕ್ಷೆಯೂ ಕೂಡ ಹೌದು. ಆದರೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಈ ಯಾಂತ್ರೀಕರಣಕ್ಕೆ ಅವಕಾಶ ಆಗುವುದಿಲ್ಲ. ಎಲ್ಲೆಲ್ಲ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಯಾಂತ್ರೀಕರಣವನ್ನು ಮಾಡಬಹುದು ಅಂತ. ಆದರೆ ಯಂತ್ರವನ್ನೆಲ್ಲವನ್ನೂ ಕೂಡ ಖರೀದಿ ಮಾಡಿಯೇ ಕೃಷಿಯನ್ನು ಮಾಡಬೇಕು ಅಂದರೆ ಅದು ಕೂಡ ಒಂದು ಖರ್ಚುದಾಯಕವಾದಂತಹ ಒಂದು ವಿಷಯವೇ ಹೌದು. ಆದರೆ ಕೃಷಿಯನ್ನ ಮುಂದುವರಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡಂತಹ ರೈತರು ಬೇರೆ ಬೇರೆ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇವತ್ತು ನಮ್ಮ ಜೊತೆಗೆ ಕೋಟೇಶ್ವರದ ಶ್ರೀಕಾಂತ್ ಭಟ್ ಅವರು ಇದ್ದಾರೆ. ಇವರು ಐಟಿ ಹಿನ್ನೆಲೆಯಿಂದ ಬಂದು ಕೃಷಿಕರಿಗೆ ಏನಾದರೂ ಮಾಡಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಕೃಷಿ ಯಂತ್ರೋಪಕರಣಗಳ ಮಳಿಗೆಯನ್ನ ಇಟ್ಟು ಜೊತೆಗೆ ಅದರ ಸರ್ವಿಸ್ ಮಾಡುವಂತಹದ್ದು ಅಥವಾ ರಿಪೇರಿ ಮಾಡುವಂತಹದ್ದು ಈ ಸೇವೆಯನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಅವರ ಅನುಭವವನ್ನ ಇವತ್ತು ಕೇಳೋಣ. ಶ್ರೀಕಾಂತ್ ಭಟ್ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಒಂದು ಹಿನ್ನೆಲೆ ಮತ್ತು ಕೃಷಿಗೆ ಯಾವ ರೀತಿ ನೀವು ಬಂದ್ರಿ, ಕೃಷಿಯಲ್ಲಿ ಒಂದು ತೊಡಗಿಸಿಕೊಳ್ಬೇಕು ಅಂತ ಹೇಗೆ ಬಂತು ನಿಮಗೆ? ಆಕ್ಚುಲಿ ಸರ್, ನಾನು ಕಲ್ತಿರೋದೆಲ್ಲ ಬ್ಯಾಕ್ ಗ್ರೌಂಡ್ ಡಿಪ್ಲೊಮಾ ಇನ್ ಅನಿಮೇಷನ್. ಹುಟ್ಟಿ ಬೆಳೆದದೆಲ್ಲ ಇಲ್ಲಿ ಎರಡು ಹತ್ರ ಆಕ್ಚುಲಿ ನಮ್ಮದು ಮನೆ ಎಲ್ಲ ಬರುತ್ತೆ. ಸರಿ. ಮುಂಚೆ ಡಿಪಿಒ ಮತ್ತೆ ಐಟಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. 2016 ಇಸ್ವಿ ಅಂದಾಜಿಗೆ ಇದೆಲ್ಲ ಜಾಬ್ ಗಳು ಬೇಡ, ಕೃಷಿ ಇಲ್ಲಾಂದ್ರೆ ಅದರ ಸಂಬಂಧದ ಏನಾದ್ರು ಕೆಲಸಕ್ಕೆ ಇಳಿಯುವ ಅಂತ ಹೇಳಿ ಅವಾಗ ಮನ್ಸು ಮಾಡಿ ಜಾಬ್ ಅನ್ನ ಆ ಟೈಮ್ ಅಲ್ಲಿ ಬಿಟ್ಟು ಕೃಷಿ ಸಂಬಂಧಿತ ಯಾವ್ದಾದ್ರು ಜಾಬ್ ಇದೆಯಾ ಅಂತ ನೋಡಿ ಲೋಕಲಿ ಉಡುಪಿಯಲ್ಲಿ ಒಂದ್ ಸಂಸ್ಥೆ ಇದೆ, ಅವರಲ್ಲಿ ಫಸ್ಟ್ ಗೆ ಜಾಯ್ನ್ ಆದೆ. ಆಸ್ ಎ ಟೆಕ್ನಿಕಲ್ ಇದರಾಗಿ ಸಪೋರ್ಟಿವ್ ಪರ್ಸನ್ ಆಗಿ ಜಾಯ್ನ್ ಆದೆ. ಸರಿ. ಅಲ್ಲಿ ರೈತರೊತ್ತಿಗೆ ಆಕ್ಚುಲಿ ಬೆರೆತು ಮತ್ತೆ ಸಂಸ್ಥೆಯಿಂದ ನಂಗೆ ಟ್ರೈನಿಂಗ್ ಟೆಕ್ನಿಕಲ್ ಇದೆಲ್ಲ ಆಗಿ ಸರ್ವಿಸ್ ಅನ್ನೆಲ್ಲ ಮಿಷಿನರಿಗೆ ಕೊಡ್ತಾ ಜಾನಕ್ಕೆ ಹಂತ ಹಂತ ಆಗಿ ಬಂದು ಒಂದ್ 2-3 ವರ್ಷ ಅಲ್ಲಿ ಕೆಲಸ ಮಾಡಿದ್ಮೇಲೆ ಕಡೆಗೆ ನಾನೇ ಒಂದು ಸ್ವಂತವಾಗಿ ಇದು ಸರ್ವಿಸ್ ಕೊಡುವಂತಹ ಕೇಂದ್ರವನ್ನು ಸ್ಥಾಪನೆ ಮಾಡುವ ಅಂತ ಹೇಳಿ ಮುಂದೆ ಹೊರಟದ್ದು. ಬಹಳ ಆಕರ್ಷಣೀಯವಾದಂತ ಒಂದು ಹೆಸರನ್ನ ಕೊಟ್ಟಿದ್ರಿ, ಜೀವನ ಯಂತ್ರ ಅಂತ. ಇದರ ಒಂದು ಹಿನ್ನೆಲೆಯನ್ನು ಹೇಳ್ತೀರಾ ನಮ್ಮ ಕೇಳುಗರಿಗೆ? ಇದು ಆಕ್ಚುಲಿ ಕೋವಿಡ್ ಟೈಮ್ ಅಲ್ಲಿ ರೈತರು ಕೆಲವರು ನನ್ನ ಬೇರೆ ಒಂದು ಉದ್ಯೋಗ ಇತ್ತು ಅಲ್ಲಿರುವಾಗ ಬಂದಿದ್ರು, ಬಂದು ಹೇಳಿದ್ರು ಶ್ರೀಕಾಂತ್ ಭಟ್ರೆ, ನೀವು ಮುಂಚೆ ಇರುವ ಸಂಸ್ಥೆಯಿಂದ ಕೆಲವು ವೆಹಿಕಲ್ ಅನ್ನೆಲ್ಲ ಕೊಟ್ಟಿದ್ದೀರಿ ನಮ್ಗೆ ಕೃಷಿ ಸಂಬಂಧ ಉಪಕರಣ ಎಲ್ಲ, ಆದ್ರೆ ಅಲ್ಲಿ ಸ್ವಲ್ಪ ಸರ್ವಿಸ್ ಇದೆಲ್ಲ ಸಮಸ್ಯೆಗಳಾಗ್ತಾ ಇದೆ ನಮ್ಗೆ, ನೀವು ಅಲ್ಲಿ ಕೆಲಸ ಬಿಟ್ಟಿದ್ದೀರಿ, ಈಗ ನಮ್ಗೆ ಒಂದು ವ್ಯವಸ್ಥೆ ಆಗ್ಬೇಕಲ್ಲ ಅಂತ ಹೇಳಿದ್ರು. ಕಡೆಗೆ ನಾನು ಹೇಳಿದೆ, ಸದ್ಯದ ಮಟ್ಟಿಗೆ ನಿಮ್ಗೆ ಟೆಂಪ್ರರಿ ಏನಾದ್ರು ವ್ಯವಸ್ಥೆ ಮಾಡಿ ಕೊಡ್ತೇವೆ, ಹಾಗಾದ್ರೆ ಕೃಷಿಯಲ್ಲಿ ಈಗ ಎಲ್ಲ ರೈತರಿಗೆ ಇದು ಸಮಸ್ಯೆಗಳು ಎಷ್ಟು ಉಂಟಂತ ಆದ್ರೆ ನಾನು ಯಾಕೆ ವಾಪಸ್ ಇದೇ ಏರಿಯಾದಲ್ಲಿ ನನ್ನದು ಸ್ವಂತ ಮಾಡಬಾರದು ಅಂತ ಹೇಳಿ ನಿರ್ಧಾರ ಮಾಡಿದೆ. ಹಾಗೆ ನಿರ್ಧಾರ ಮಾಡಿ ಈಗ ನಮ್ಮ ಇದಕ್ಕೆ ಯಾರೀಗ ನನ್ನ ಜೊತೆಗೆ ಪಾರ್ಟ್ನರ್ ಆಗಿದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇರುವಾಗ ಅವ್ರು ಹೇಳಿದ್ರು, ಯಾವ್ದು ಮಾಡಿದ್ರು ನಮಗೊಂದು ಹೆಸರು ಒಂದು ಒಳ್ಳೇದು ಬೇಕಲ್ಲ ಅಂತ ಹೇಳಿ, ಹಾಗೆ ಒಂದು 12:30 ರಾತ್ರಿಗೆ ಹೊಳದೆ ಹೆಸರು ಇದ್ದು. ಓಹೋ, ರಾತ್ರಿ ನಿದ್ದೆ ಮಾಡ್ತಾ ಇದ್ರ ಅಥವಾ ಯೋಚನೆ ಮಾಡ್ತಾ ಇದ್ರ? ಯೋಚನೆ ಮಾಡ್ತಾ ಇದ್ದದ್ದು, ಇದನ್ನು ಮಾಡುದಾರೆ ಯಾವ ರೀತಿ ಮಾಡಬಹುದು, ಏನ್ ಹೆಸರು ಇಡಬಹುದು, ಹಾಗೆ ಒಂದು 6-7 ಹೆಸರು ನನ್ಗೆ ಅಂದ್ರೆ ಏನಾದ್ರು ಹೀಗೆ ಹೊಳದ ಕೂಡಲೇ ನಾನು ಇಮಿಡಿಯೇಟ್ ನೋಟ್ ಮಾಡಿ ಇಡ್ತಾ ಬರ್ತೇನೆ. ಸರಿ. ಹಾಗೆ ಜೀವನ ಯಂತ್ರ ಮತ್ತೆ ಇದು ರೈತ ಮಿತ್ರ ಹಾಗೆ ತುಂಬಾ ಎಲ್ಲ ಹೆಸರುಗಳೆಲ್ಲ ಸೂಚನೆ ಹೊಡೆದು, ಎಲ್ಲರದ್ದು ಒಂದ್ ಸಜೆಷನ್ ಏನಂದ್ರೆ ಜೀವನ ಯಂತ್ರ ತುಂಬಾ ಒಳ್ಳೆ ಹೆಸರು. ಹೌದು ಹೌದು. ಯಾಕಂತ ಹೇಳಿದ್ರೆ ಈಗಿನದಲ್ಲಿ ವಿಷಯದಲ್ಲಿ ರೈತರ ಜೀವನ ನಡಿಬೇಕಾದ್ರೆ ಯಂತ್ರಗಳ ಅವಶ್ಯಕತೆ ತೀರಾ ಉಂಟು. ಹೌದು ಹೌದು ಹೌದು. ಯಂತ್ರಗಳನ್ನು ಕೊಡ್ಲಿಕ್ಕೆ ಎಲ್ರು ಕೊಡ್ತಾರೆ, ತುಂಬಾ ಜನ ಇದಾರೆ ಆಲ್ ಓವರ್ ಇಂಡಿಯಾ ಇರ್ಲಿ ಫಾರಿನ್ ಇಂದ ಇರ್ಲಿ ನಿಮ್ಗೆ ಎಲ್ಲಿಂದ ಬೇಕಾದ್ರೆ ಯಂತ್ರ ಸಿಗ್ತದೆ. ಹೌದು. ಆಮೇಲೆ ಅದಕ್ಕೆ ಟ್ರಬಲ್ ಬಂದ್ರೆ ಇರೋದು ಕೆಲಸಗಳು, ಯಾಕಂದ್ರೆ ಸರ್ವಿಸ್ ಕೊಡದಿದ್ರೆ ನೀವು ಎಂತ ಯಂತ್ರ ತಂದ್ರು ಉಪಯೋಗ ಇಲ್ಲ, ನಾಳೆ ಹಾಳಾದಾಗ ರಿಪೇರಿ ಮಾಡೋರು ಒಂದ್ ಬೇಕಲ್ಲ. ಹಾಗಾಗಿ ನಮ್ಮಲ್ಲಿ ಏನ್ ಮಾಡಿದೇವೆ ಅಂದ್ರೆ ಕಾನ್ಸೆಪ್ಟ್, ಯಾವ್ದೇ ರೈತರು ಎಲ್ಲೇ ಖರೀದಿ ಮಾಡಿರ್ಲಿ, ಅದೇ ನಮ್ಮಲ್ಲಿ ಖರೀದಿ ಮಾಡಬೇಕು ಅದೆಲ್ಲ ಏನಿಲ್ಲ, ಎಲ್ಲಿ ಯಾವ ಊರಿಂದನೂ ಖರೀದಿ ಮಾಡ್ಲಿ, ಆನ್ಲೈನ್ ಖರೀದಿ ಮಾಡ್ಲಿ, ಏನು ಬೇಕಾದ್ರೂ ಇರ್ಲಿ ಸರ್ವಿಸ್ಗೆ ನಮ್ಮಲ್ಲಿ ಬರ್ಬೋದು. ಅದು ಎಲ್ಲಾ ಕಡೆಗಿಂತ ಅತಿ ಕಡಿಮೆ ಬೆಲೆ ನಮ್ಮಲ್ಲಿ ಸರ್ವಿಸ್ಗೆ. ಸ್ಪೇರ್ ಪಾರ್ಟ್ಸ್ಗೂ ಅಷ್ಟೇ ಕಡಿಮೆ, ಇದು ಕ್ವಾಲಿಟಿ ಐಟಮ್. ಮತ್ತೆ ನಮ್ಮಲ್ಲಿ ತಕೊಳ್ಳೋ ಎಲ್ಲಾ ಪ್ರಾಡಕ್ಟ್ಗೂ ವ್ಯಾರಂಟಿ, ಸರ್ವಿಸ್ ಕವರೇಜ್, ಈವನ್ ಮನೆಗೆ ಹೋಗಿ ಸರ್ವಿಸ್ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ನಾವು. ಹೌದು ಹೌದು, ಈಗ ತುರ್ತು ಅಗತ್ಯಗಳಿರ್ತವೆ, ಈಗ ಪವರ್ ಸ್ಪ್ರೇಯರ್ ಅಂತ ಹೇಳುವಂತಹದ್ದು, ಬೆಳಿಗ್ಗೆ ಹೊತ್ತು ಮದ್ದು ಬಿಡುವುದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀವಿ, ಅಂತಹ ಸಂದರ್ಭದಲ್ಲಿ ಮೆಷಿನ್ ಕೈ ಕೊಟ್ಟಿರ್ತದೆ ಅಂತ ಇಟ್ಕೊಳ್ಳಿ, ಅಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಸರ್ವಿಸ್ ಕೊಡ್ತೀರಾ? ತಕ್ಷಣಕ್ಕೆ ಸರ್ವಿಸ್ ಕೊಡ್ತೇವೆ. ಲಾಕ್ ಡೌನ್ ಸಮಯದಲ್ಲೂ ಅಷ್ಟೇ ಬಹಳ ತೊಂದರೆ ಆಗಿತ್ತು ಆಕ್ಚುಲಿ ರೈತರಿಗೆಲ್ಲ ಸರ್ವಿಸ್ಗೆ. ಆದ್ರೆ ನಾವು ನಮ್ಮ ಹುಡುಗರು ಸ್ಪೆಷಲ್, ನಾವು ಕೃಷಿ ಇಲಾಖೆಯಿಂದ ಪರ್ಮಿಷನ್ ಮತ್ತೆ ಪೊಲೀಸರಿಂದ ಎಲ್ಲ ಪರ್ಮಿಷನ್ ತಗೊಂಡು ನಮ್ಮ ಹುಡುಗರಿಗೆ ಸ್ಪೆಷಲ್ ಐದು ಇದೆಲ್ಲ ಸರ್ವಿಸ್ಗೋಸ್ಕರ, ಬಿಕಾಸ್ ಕೃಷಿ ಉದ್ದೇಶಿತ ಸರ್ವಿಸ್ ಆಗ್ಲಿಕ್ಕೆ ಹೋಗಿ ಒಳ್ಳೆ ಸಪೋರ್ಟ್ ಮಾಡಿದಾರೆ ಆ ಟೈಮಲ್ಲಿ. ಯಾರನ್ನು ಇದು ಮಾಡಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ನವರು ಹಿಡಿದು ಪಂಚಾಯತ್ ನವರಿಂದ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಗೆ. ಆವಾಗ ಕ್ಲಪ್ತ ಸಮಯಕ್ಕೆ ಹೋಗಿ ನಾವು ಎಲ್ಲಿವರೆಗೆ ಅಂದ್ರೆ ಆ ಟೈಮಲ್ಲಿ ರಾತ್ರಿ ಬೇಕಾದ್ರೂ ಸರ್ವಿಸ್ ಕೊಡ್ತಾ ಇತ್ತು ನಾವು. ಅಂತ ಟೈಮಲ್ಲಿ 1 ಗಂಟೆ ರಾತ್ರಿಗೆ ಹೋಗಿ ಸರ್ವಿಸ್ ಮಾಡಿದ್ದುಂಟು, ಯಾಕಂದ್ರೆ ಬೆಳಿಗ್ಗೆ ಅವರಿಗೆ ಕೆಲಸ ನಿಲ್ಬಾರದು ಅಂತೇಳಿ. ನನ್ನ ಒಬ್ಬನ ಎಫರ್ಟ್ ಅಲ್ಲ, ಟೋಟಲ್ ನನ್ನ ಜೀವನ ಯಂತ್ರದ ಏನು ಟೀಮ್ ಇದೆಯಲ್ಲ ಅವರ ಎಫರ್ಟ್, ಯಾಕಂದ್ರೆ 30 ಹೆಚ್ಚು ಮೆಕ್ಯಾನಿಕ್ ಗಳು ಇದ್ದಾರೆ ಇಲ್ಲಿ ಕೆಲಸ ಮಾಡ್ತಾ. ಸರಿ, ಅದು ಎಲ್ಲರೂ ಡೆಡಿಕೇಟೆಡ್. ಎನಿ ಟೈಮ್, ಯಾವ ಟೈಮ್, ಹಬ್ಬ ಹರಿದಿನ, ಭಾನುವಾರ, ಟೈಮಿಂಗ್ಸ್ ಏನು ನೋಡೋದಿಲ್ಲ ನಾವು. ಸರ್ವಿಸ್ ಅಂದ್ಮೇಲೆ ಸರ್ವಿಸ್ ಕೊಡ್ಬೇಕು ಅಂತ. ಖಂಡಿತ. ಈಗ ಈ ಒಂದು ಕರಾವಳಿ ಜಿಲ್ಲೆಯನ್ನು ನೋಡಿದ್ರೆ, ದಕ್ಷಿಣ ಕನ್ನಡ ಆಗ್ಬಹುದು ಅಥವಾ ಉಡುಪಿ ಜಿಲ್ಲೆ ಆಗ್ಬಹುದು, ಇಲ್ಲಿರುವಂತಹ ಒಂದು ಕೃಷಿ ಹಿನ್ನೆಲೆ, ಕೃಷಿ ಪರಿಸ್ಥಿತಿಯನ್ನ ನೋಡಿದ್ರೆ ಯಾವೆಲ್ಲ ಯಂತ್ರೋಪಕರಣಗಳ ಹೆಚ್ಚಿನ ಒಂದು ಅಗತ್ಯ ಬರ್ತದೆ ಅಂತ? ಈಗ ಹೆಚ್ಚಿಗೆ ಅಡಿಕೆ ಬೆಳೆಗೆಲ್ಲ ಬೇಕಾಗೋದು ಈ ಸ್ಪ್ರೇಯರ್ಗಳು, ಮತ್ತೆ ಅದರದ್ದು ಲೋಡ್ ಮಾಡುವಂತಹ ಕಾರ್ಟ್ ವ್ಯವಸ್ಥೆಗಳು, ಆಮೇಲೆ ಕೈಗಾಡಿಗಳು, ಮುಖ್ಯವಾಗಿ ಕೈಗಾಡಿ ಅಂತದೆಲ್ಲ. ಅದು ಕಾರ್ಟಿನ ಅಂದ್ರೆ ಮೋಟರೈಸ್ಡ್ ಎಲ್ಲ ಕೈಗಾಡಿಗಳೆಲ್ಲ ಬಂದಿದಾವೆ ಅಂತದ್ದು. ಮತ್ತೆ ಅವರಿಗೆ ಕಳೆ ಎಲ್ಲ ತೆಗಿಲಿಕ್ಕೆ ಬೇಕಾದ್ರೆ ಸಣ್ಣ ಮಟ್ಟಿನ ಟಿಲ್ಲರ್ಗಳು ಇಲ್ಲ ಟ್ರಾಕ್ಟರ್ಗೆ ಅಟ್ಯಾಚ್ಮೆಂಟ್ ಏನಾರು ಹಾಕುವಂತದ್ದೆಲ್ಲ ಮಾಡ್ಬೋದು ಅಡಿಕೆಗೆ ಮುಖ್ಯವಾಗಿ. ಮತ್ತೆ ನಮ್ಮ ಭತ್ತದ ಕೃಷಿಗೆ ಬೇಕಾಗುವಂತದ್ದು ಸೀಡ್ ಟು ಸೀಡ್ ವ್ಯವಸ್ಥೆಗಳು ನಮ್ಮಲ್ಲಿ ಬೇಕು. ಏನಂತ ಹೇಳಿದ್ರೆ ನಾಟಿ ಮಾಡುದಂದ್ರೆ ಹಿಡಿದು ಕಟಾವು ಮಾಡುವವರೆಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲ ಮಿಷಿನ್ ಅಲ್ಲಿ ಆದ್ರೆ ಒಳ್ಳೇದು. ಮುಖ್ಯವಾಗಿ ಕಳೆ ತೆಗಿಲಿಕ್ಕೆ ಒಂದು ನಾಟಿ ಆದ್ರೂ ಮಾಡ್ಬೋದು, ಕೈ ನಾಟಿ ಮಾಡ್ಬೋದು, ಬಿಸಿ ಮಾಡ್ಬೋದು, ಇಲ್ಲ ಮಿಷಿನ್ ನಾಟಿಯು ಮಾಡ್ಬೋದು. ಮತ್ತೆ ಇರುವಂತ ಕೆಲಸ ಕಳೆ ತೆಗೆಯುವಂತ, ಕಳೆ ಕರೆಕ್ಟ್ ಆಗಿ ತೆಗಿಲ್ಲ ಅಂದ್ರೆ ಬೆಳೆ ಸರಿಯಾಗಿ ಬರುದಿಲ್ಲ ಅವ್ರಿಗೆ. ಮುಖ್ಯವಾಗಿ ಮಾಹಿತಿ ಕೊರತೆ. ಈಗ ಕೆಲವರು ಇದು ಗೊಬ್ಬರದಲ್ಲಿ ಸುಫಲ ಯೂರಿಯಾ ಅದು ಹಾಕ್ಲೇಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಹಾಕ್ಲೇಬೇಕು ಅಂತ ಹೇಳಿಲ್ಲ, ಸಪ್ಲಿಮೆಂಟರಿ ಆಗಿ ಈಗ ರಾಸಾಯನಿಕ ಮುಕ್ತವಾದಂತ ಕೃಷಿ ಮಾಡುವಂತ. ಹೌದು, ಇಲ್ಲ ಅಂತಾದ್ರೆ ನ್ಯಾಚುರಲ್ ನಮ್ಮ ಹುಲ್ಲು ಇದ್ರಂದೆಲ್ಲ ಕೊಳೆಯನ್ನು ಕಾಂಪೋಸ್ಟ್ ಮಾಡಿ ಎಲ್ಲ ಕಂಪೋಸ್ಟ್ ಮಾಡಿ ಎಲ್ಲ ಮಾಡ್ಲಿಕ್ಕಾಗತ್ತೆ. ಹಾಗೆ ಮಾಹಿತಿ ಕೊರತೆ ಇದನ್ನು ಸರಿ ಮಾಡುವ ಹಾಗೆ ಒಂದು. ಮತ್ತೊಂದು ಯಂತ್ರೋಪಕರಣದಲ್ಲಿ ಮುಖ್ಯವಾಗಿ ಸೀಡ್ ಟು ಸೀಡ್, ಅದೇ ಬೆಳೆಯಿಂದ ಬೆಳೆ ಕೊಯ್ಲಿನವರೆಗಿದು. ಅದೇ ಈ ಬಾರಿ ಆಕ್ಚುಲಿ ನಾವು ಇದೆ, ಆಕ್ಚುಲಿ ಒಂದು ಖುಷಿ ಏನಂತ ಹೇಳಿದ್ರೆ ಪ್ರಪ್ರಥಮ ಮೆಷಿನ್ ನಾವೇ ತರಿಸಿರೋದು ಆಲ್ ಓವರ್ ಇಂಡಿಯಾಕ್ಕೆ, ಬೇರೆ ಯಾರು ಈ ಮೆಷಿನ್ ಅಂತ ತರಿಸಿರಲಿಲ್ಲ ಇಷ್ಟವರೆಗೆ. ಅಂದ್ರೆ ಭತ್ತದ ಕಟಾವು ಯಂತ್ರ, ಒಂದೇ ಹೊಸ ಯಂತ್ರವನ್ನು ತರಿಸಿದ್ದೇವೆ. ಇದರ ವಿಶೇಷತೆ ಏನು? ವಿಶೇಷತೆ ಜಪಾನಿನ ಒಸಾಕಾ ಅಂತ ಕಂಪನಿಯ ಭತ್ತ ಕಟಾವು ಯಂತ್ರ ಇದು. ಬೇರೆ ಎಲ್ಲ ಇಷ್ಟುವರೆ ಬಂದ ಕಟಾವು ಯಂತ್ರಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಭತ್ತದ ಇದನ್ನು ತೆನೆಯನ್ನು ಕಟ್ ಮಾಡ್ತವೆ, ಕಟ್ ಮಾಡಿ ಥ್ರೆಶಿಂಗ್ ಅಂತ ಹೇಳ್ತಾರೆ. ಥ್ರೆಶಿಂಗ್ ಅಂತ ಹೇಳಿದ್ರೆ ಪೂರ್ಣವಾಗಿ ಒಳಗಡೆ ಭತ್ತ ಮತ್ತೆ ಅದರದ್ದು ಕಟಾವು ಮಾಡಿದ ಹುಲ್ಲು ಹೋಗಿ ಅದು ಭತ್ತ ಬೇರ್ಪಡಿಸಿ ಹುಲ್ಲನ್ನು ಪುಡಿ ಮಾಡಿ ಕೊಡ್ತದೆ, ಸಪರೇಟ್ ಹೊರಗಡೆ ಹಾಕ್ತದೆ. ಬಟ್ ಈ ಮೆಷಿನ್ ವಿಶೇಷ ಏನಂದ್ರೆ ಇದು ಇಡೀ ಹುಲ್ಲನ್ನು ಕಟಾವು ಮಾಡ್ತದೆ. ಇಡೀ ಹುಲ್ಲು ಅಂತ ಹೇಳಿದ್ರೆ ನಾವು ಮುಂಚೆ ಈಗ ನಮ್ಮ ಕೈಯಲ್ಲಿ ಕಟಾವು ಮಾಡುವಾಗ ಹೇಗೆ 1-2 inches ಬಿಡ್ತೇವಲ್ಲ ಕೆಳಗಡೆ, 4-6 inches, ಅದೇ ರೀತಿಯಲ್ಲಿ ಅದೇ ಲೆವೆಲ್ ಅಲ್ಲಿ ಕಟಾವು ಮಾಡ್ತದೆ. ಮತ್ತೆ ಭತ್ತದ ತೆನೆಯನ್ನು ಬಡಿಯುದು ಅಷ್ಟೇ ಅದು. ನಾವು ಮುಂಚೆ ಈಗ ನಮ್ಮ ಇದರಲ್ಲಿ ಹೇಗೆ ಬಡಿತೈತಲ್ಲ ಮ್ಯಾನ್ಯಲಿ ಮಾಡುವಾಗ, ಹಾಗೆ ಇದು ಬಡಿಯುವಂತ ವ್ಯವಸ್ಥೆ ಮಾಡಿ ಇಡೀ ಹುಲ್ಲನ್ನೇ ಸೂಡಿ ಕೂಡ ಕಟ್ಟಿ ಕೊಡ್ತದೆ. ಅದು ಬಹಳ ವಿಶೇಷ, ಯಾಕಂದ್ರೆ ಇದರಿಂದಾಗಿ ಲೇಬರ್ ಕೆಲಸಗಳು ತುಂಬಾ ಉಳಿತದೆ. ಮತ್ತೆ ಹುಲ್ಲು, ಈಗ ಇರುವ ಎಲ್ಲಾ ಕಟಾವು ಯಂತ್ರಗಳು ನಿಮ್ಮದು 50% ಹುಲ್ಲು ಲಾಸ್ ಆಗತ್ತೆ, ಇದರಲ್ಲಿ ಅದು ಆ ರೀತಿಯ ಲಾಸ್ ಗಳು ಏನು ಇಲ್ಲ. ಏನೋ ಒಂದು 1-2 ಪೀಸ್ಗಳು ಎಲ್ಲಿಯಾರು ಕಟಾವು ಮಾಡುವಾಗ ವ್ಯತ್ಯಾಸಗಳಾಗಿ ಆಪರೇಟರ್ ಇಂದಾಗಿ ಬಿಟ್ರೆ ಮತ್ತೆ ಇನ್ನೊಂದು ದೊಡ್ಡ ಬೆನಿಫಿಟ್ ಏನಂದ್ರೆ ಬೇರೆ ಎಲ್ಲಾ ಮೆಷಿನ್ಗಳು ಭತ್ತ ಉದುರುತ್ತದೆ. ಯಾಕಂದ್ರೆ ಕಟ್ಟರ್ ಬಾರ್ ಅಂತ ಹೇಳಿ ಏನು ಹೇಳ್ತವಲ್ಲ, ಭತ್ತ ಕಟಾವಿದು, ಅದು ತೆನೆಗೆ ಬಿದ್ದ ಕೂಡ್ಲೆ ಅದು ಒಮ್ಮೆ ಬ್ಲೇಡ್ ಹರಿಯುವಾಗ ಅದರಲ್ಲಿ ತೆನೆಯಲ್ಲಿದ್ದ ಭತ್ತಗಳಿಗೆಲ್ಲ ಉದುರಿ ಹೋಗ್ತದೆ. ಇದು ಆ ರೀತಿ ಇಲ್ಲ, ಇದು ಬುಡದಿಂದ ಕೊಯ್ಲಿಕ್ಕೆ ಹೋಗಿ ತೆನೆಗೆ ಏನು ಹಾನಿ ಮಾಡುದಿಲ್ಲ, ಹಾಗಾಗಿ ಭತ್ತ ಉದುರಿಕೆನೆ ಇಲ್ಲ. ಅಂದ್ರೆ ನಷ್ಟದ ಪ್ರಮಾಣ ಕಡಿಮೆ ಆಗ್ತದೆ, ತುಂಬಾ ಕಡಿಮೆ, ಅರ್ಧ ಕ್ವಿಂಟಾಲ್ ನಷ್ಟು ಎಕರೆಗೆ ಭತ್ತ ಉಳಿತದೆ ಇದರಲ್ಲಿ. ಬೇರೆ ಮೆಷಿನ್ಗಿಂತ ಎಕರೆ ಅರ್ಧ ಕ್ವಿಂಟಾಲ್ ನಷ್ಟು ನಾನು ನೋಡಿದ ಪ್ರಕಾರ, ಬೇರೆ ಎಲ್ಲ ಮೆಷಿನ್ ಸ್ಟಡಿ ಮಾಡಿದ ಪ್ರಕಾರ ಅಷ್ಟು ಭತ್ತ ಎಕರೆಗೆ ಇಲ್ಲಿ ಹಾಳಾಗ್ತದೆ ಕಟಾವು ಮಾಡುವಾಗ. ಇದರಲ್ಲಿ ಅದೊಂದು ಸಮಸ್ಯೆಗಳಿಲ್ಲ. ಮತ್ತೆ ಇದು ಸ್ವಲ್ಪ ಹೈ ರಿಸ್ಕ್ ಅಲ್ಲಿ ತಂದಿದ್ದೆ, ಯಾಕಂದ್ರೆ ಭಾರತ ದೇಶದ ಮೆಷಿನ್ ಅಲ್ಲ, ಬೇರೆ ಊರಿಂದ ತಂದಿದ್ದೇವೆ. ಆದ್ರೆ ರೈತರು ನಮ್ಗೆ ಒಳ್ಳೆ ಸಪೋರ್ಟ್ ಮಾಡಿ ಈ ಸರ್ತಿ ಒಳ್ಳೆ ರನ್ ಆಗಿದೆ ಮೆಷಿನ್. ಅಲ್ಪ ಸ್ವಲ್ಪ ಯಾಕಂದ್ರೆ ಹೊಸ ಮೆಷಿನ್ ಆಗ್ಲಿಕ್ಕೆ ಹೋಗಿ ನಮ್ಗೆ ಸ್ವಲ್ಪ ನಮ್ಮ ಏರಿಯಾಕ್ಕೆ ಸ್ವಲ್ಪ ಒಂದು ಒಂದು ಕೊಡ್ತಾ ಇದ್ದೆ. ಆಮೇಲೆ ಅದು ಮೆಷಿನ್ ಮತ್ತೆ ಇಲ್ಲಿ ನಮ್ಮ ಸೆಟ್ಟಿಂಗ್ ಗಳೆಲ್ಲ ಸರಿಯಾದ ಮೇಲೆ ಈಗ ಒಳ್ಳೆ ರೀತಿಯಲ್ಲಿ ಓಡ್ತಾ ಉಂಟು. ಈಗ ಸಾಮಾನ್ಯವಾಗಿ ಭಾಗದಲ್ಲಿ ಕಟಾವ್ ಆಗ್ತಾ ಇದೆ. ಒಂದು ಪ್ರಶ್ನೆ, ಈಗ ಸಾಮಾನ್ಯವಾಗಿ ಹೇಳುವಂತಹದ್ದು ಈ ಇಲ್ಲಿ ಇರುವಂತಹ ಒಂದು ಭತ್ತದ ಗದ್ದೆ ಪ್ರದೇಶಗಳು ಸಣ್ಣ ಸಣ್ಣ ತಟ್ಟುಗಳಾಗಿರ್ತವೆ ಅಂತ ಹೇಳಿ, ಅರ್ಧ ಎಕರೆ, ಒಂದು ಎಕರೆ, ಎರಡು ಎಕರೆ ಅಂತ ಹೇಳಿ, ಇದರಲ್ಲಿ ಈ ಮೆಷಿನರಿಯನ್ನ ಓಡಿಸುವಂತಹದ್ದು ಸ್ವಲ್ಪ ಸಮಸ್ಯೆ ಆಗೋದಿಲ್ವಾ? ಇಲ್ಲ, ಇದು ಆಕ್ಚುಲಿ ಮುಂಚೆ ಈಗ ಏನೇನು ಬರ್ತಾ ಇದೆ ಅಲ್ಲ, ದೊಡ್ಡ ಮೆಷಿನ್ ಅಷ್ಟು ದೊಡ್ಡ ಮೆಷಿನ್ ಅಲ್ಲ ಇದು, ಅದಕ್ಕಿಂತ ಸೈಜ್ ಕಡಿಮೆ ಇದೆ ಮೆಷಿನ್, ಹಾಗಾಗಿ ಇದು ಸಣ್ಣ ಏರಿಯಾಗಳಿಗೂ ಹೋಗುತ್ತೆ, ಹತ್ತು ಇಪ್ಪತ್ತು ಗುಂಟೆ ಪ್ರದೇಶವು ಕೂಡ ಆಗ್ಬಹುದು. ಹೌದು, ಅದಕ್ಕಿಂತ ಉದ್ದನೂ ಕಡಿಮೆ, ಹಾಗಂತ ಹೇಳಿ ಕೆಲಸ ಅದಕ್ಕಿಂತ ಫಾಸ್ಟ್ ಇದು. ಅದೇನು ಕೆಲಸ ಮಾಡ್ತದ ಅದಕ್ಕಿಂತ ಇನ್ನೊಂದು ಹತ್ತು ನಿಮಿಷ ಬೇಗದಲ್ಲಿ ಇದು ಅದಕ್ಕಿಂತ ಹೆಚ್ಚಿಗೆ ಎಕರೆಯನ್ನು ಕೊಯ್ತದೆ, ಹಾಗಾಗಿ ರೈತರಿಗೆ ಇದರಿಂದ ಏನು ಲಾಸ್ ಇಲ್ಲ. ಆಮೇಲೆ ಈ ವರ್ಷದ ಒಂದು ಅಕಾಲಿಕ ಮಳೆ ಬಹುಶಃ ಕಟಾವು ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಜನರಿಗೆ ತೊಂದರೆ ಕೊಟ್ಟಿದೆ. ಈ ಮೆಷಿನ್ ನಲ್ಲಿ ಕಟ್ ಮಾಡುವಂತಹ ಸಂದರ್ಭದಲ್ಲಿ ಏನಾದ್ರು ತೊಂದರೆ ಆಯ್ತಾ? ಸ್ವಲ್ಪ ಮಟ್ಟಿಗೆ ಆಗಿದೆ ಸರ್, ಯಾಕಂತ ಹೇಳಿದ್ರೆ ಇವಾಗ ಕಟಾವ್ ನಿಂತು ನಿಂತು ಕಟಾವ್ ಆಗಿದೆ ನಮ್ಗೆ, ಅಂದ್ರೆ ಇವತ್ತೀಗ ಕಟಾವಿಗೆ ಮೆಷಿನ್ ಇಳಿಸಿದ್ರೆ ಮಧ್ಯಾಹ್ನ ಸತಿ ಮಳೆ ಶುರು ಆಯ್ತು, ಅಲ್ಲಿಗೆ ಕಟಾವ್ ನಿಂತಿತ್ತು, ಮತ್ತೆ ಎರಡು ದಿವಸ ಕೊಯ್ಲಿಕ್ಕೆ ಆಗುದಿಲ್ಲ ಕಂಟಿನ್ಯೂಸ್ ಮಳೆ ಬಂದ ಕೂಡ್ಲೆ. ಅವಾಗ ಏನಾಗ್ತಂದ್ರೆ ಅದು ಅಡ್ಡ ಬೀಳ್ತದೆ ಹುಲ್ಲು, ಇಲ್ಲಾಂತಂದ್ರೆ ಭತ್ತ ಒದ್ದೆ ಇದ್ರೆ ಸಮಸ್ಯೆ ಆಗ್ತದೆ. ಹೀಗಾಗಿ ಪೋಸ್ಟ್ಪೋನ್ ಆಗಿ ಕೆಲವು ಕಡೆ ಕಟಾವ್ಗಳು 20 ದಿವಸದಿಂದ 1 ತಿಂಗಳವರೆಗೆ ಪೋಸ್ಟ್ಪೋನ್ ಮಾಡೋದು ಉಂಟು. ಅಷ್ಟು ಸಮಯ ನಿಂತ ಕೂಡ್ಲೆ ಇಳುವರಿಯು ಕಡಿಮೆ ಆಗ್ತದೆ, ಮತ್ತೆ ಅದರ ಹುಲ್ಲು ಸ್ವಲ್ಪ ಡ್ಯಾಮೇಜ್ ಆಗ್ತದೆ, ಮತ್ತೆ ಕೊಯ್ದದ್ದು ಧಾನ್ಯನು ಅಷ್ಟು ಪರ್ಫೆಕ್ಟ್ ಆಗಿ ಕೆಲವೊಮ್ಮೆ ಸಿಗುದಿಲ್ಲ, ಅದೊಂದು ಸಮಸ್ಯೆ. ಈ ಸರಿಯ ಮಳೆ ಮಾತ್ರ ಬಹಳ ಆಕ್ಚುಲಿ ಒಂದೇನಂದ್ರೆ ಈ ಬಾರಿ ಭಾರಿ ಬಂಪರ್ ಬೆಳೆ ಬಂದಿತ್ತು ಎಲ್ಲ ರೈತರಿಗೆ. ಹೌದು, ಹಡಿಲು ಭೂಮಿಯಲ್ಲೆಲ್ಲ ಕೃಷಿ ಮಾಡಿದ್ರು. ಆದ್ರೆ ಮಳೆಯಿಂದಾಗಿ ಸಾಧಾರಣ ಮಟ್ಟಿಗೆ ಬಹಳ ರೈತರು ಲಾಸ್ ಆಗಿ, ಹಾಗಾಗಿ ಸುಗ್ಗಿ ಆದ್ರೂ ಅವರಿಗೆ ಸರಿಯಾಗಿ ಆಗುತ್ತೆ ಅಂತ ಹೇಳಿ ಎಲ್ಲ ಕಾಯ್ತಾ ಇದ್ದಾರೆ. ಈಗ ಶ್ರೀಕಾಂತ್ ಭಟ್ ಅವರು, ಈಗ ಭತ್ತದ ಕಟಾವು ಯಂತ್ರ ಅಲ್ಲದೆ ಬೇರೆ ಏನೇನು ಸಾಧನಗಳು ಅಥವಾ ಯಂತ್ರ ಉಪಕರಣಗಳನ್ನ ನೀವು ಕೊಡ್ತಾ ಇದ್ರಿ? ಸರ್, ನಮ್ಮಲ್ಲಿಗ ಈ ಕಳೆ ತೆಗೆಯುವ ಮಿಷಿನ್ಗಳು, ಬ್ರಷ್ ಕಟರ್ ಅಂತ ಹೇಳ್ತೇವೆ, ಸಾಮಾನ್ಯವಾಗಿ ಹುಲ್ಲೆಲ್ಲ ಬೆಳೆದದನ್ನು ಕಳೆಯನ್ನೆಲ್ಲ ತೆಗಿಲಿಕ್ಕೆ, ಮತ್ತೆ ತೋಟದ ಕೆಲಸ ಇದು ಮಾಡುವವರಿಗೆ ಮರ ಕಟಾವು ಯಂತ್ರಗಳೆಲ್ಲ ಇದೆ, ಗೆಲ್ಲು ಬ್ರಾಂಚಸ್ ಕಟ್ ಮಾಡಲಿಕ್ಕೆ ಮರ ಎಲ್ಲ ತೆಗಿಲಿಕ್ಕೆ, ಮತ್ತೆ ತೆಂಗಿನ ಮರ ಹತ್ತುವಂತ ಯಂತ್ರ ಉಂಟು, ತೆಂಗಿನ ಮರ, ಅಡಿಕೆ ಮರ ಎಲ್ಲ ಹತ್ತಲಿಕ್ಕೆ ಮ್ಯಾನ್ಯುವಲ್ ಮಿಷಿನ್ಗಳು, ಮೋಟರೈಸ್ಡ್ ಅಲ್ಲ, ಮತ್ತೆ ಕಾರ್ಟ್ಗಳು, ಸ್ಪ್ರೇಯರ್ ಮಿಷಿನ್ಗಳು, ಮತ್ತೆ ಅಡಿಕೆ ಕೊಯ್ಲಿಕ್ಕೆ ದೋಟಿ, ಅದು ಕಾರ್ಬನ್ ಫೈಬರ್ ತೋಟಿ ಅಂತ ಈಗ ಹೊಸ ನಮ್ಮ ಹಾಸನದ ಸುಬ್ರಹ್ಮಣ್ಯ ಭಟ್ರು ಅಂತ ಹೇಳಿ ಅವ್ರು ಮಾಡಿರುವಂತದ್ದು ದೋಟಿ, ಆಕ್ಚುಲಿ ನಾವು ಟೈ ಅಪ್ ಇದ್ದೇವೆ ಆ ಕಂಪನಿ, ಅದನ್ನು ಕೊಡ್ತೇವೆ. ಅದಲ್ಲದೆ ಟಿಲ್ಲರ್ ಇದೆ, ಟ್ರಾಕ್ಟರ್ ಗಳಿದೆ, ಟ್ರಾಕ್ಟರ್ಗೆ ಬೇಕಾದ ಅಟ್ಯಾಚ್ಮೆಂಟ್, ಟ್ರಾಲಿಯಿಂದ ಹಿಡಿದು ರೋಟೋವೇಟರ್, ಕಲ್ಟಿವೇಟರ್ ಗಳು, ಮತ್ತೆ ಈ ಭತ್ತ ಕಟಾವು ಯಂತ್ರ, ನಾಟಿ ಯಂತ್ರ ಈಗ ಹೊಸದಾಗಿ ಎಲ್ಲ ಬಂದಿದೆ ಅಲ್ಲ, ಆ ಎಲ್ಲ ನಾಟಿ ಯಂತ್ರಗಳು ಅವೈಲೇಬಲ್ ಇದೆ, ಮತ್ತೆ ಅದಕ್ಕೆ ತಕ್ಕ ನುರಿತ ಮೆಕ್ಯಾನಿಕ್ ಗಳು ಅವೈಲೇಬಲ್ ಇದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನಮ್ದೆಲ್ಲ ಸೆಟಪ್ ಗಳಿದ್ರು, ದಕ್ಷಿಣ ಕನ್ನಡ ಜಿಲ್ಲೆಗೂ ಮತ್ತೆ ಚಿಕ್ಕಮಂಗ್ಳೂರು ಕಡೆನೂ ನಾವು ಈಗ ಸಪ್ಲೈ ಕೊಡ್ತಾ ಇದ್ದೇವೆ, ಸಾಧಾರಣ ಸುತ್ತಮುತ್ತಲಿನ ಈಗ 4 ಡಿಸ್ಟ್ರಿಕ್ಟ್ ಕವರೇಜ್ ಕೊಡ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು ಶ್ರೀಕಾಂತ್ ಭಟ್ ಅವರೇ, ಈಗ ಸಾಮಾನ್ಯವಾಗಿ ಇಂತಹ ಯಂತ್ರೋಪಕರಣಗಳು ಹೆಚ್ಚು ಕಾಸ್ಟ್ಲಿ ಇರುವಂತಹ ಯಂತ್ರೋಪಕರಣಗಳು, ಮತ್ತೆ ವರ್ಷ ಪೂರ್ತಿ ಅವುಗಳಿಗೆ ಕೆಲಸ ಸಿಗ್ತವಾ ಅಂತ? ಅಂದ್ರೆ ನಮ್ಮ ಊರಲ್ಲೇ ರನ್ ಮಾಡಿದ್ರೆ ಕೆಲಸ ಸಿಗುದಿಲ್ಲ, ಸ್ವಲ್ಪ ಮಟ್ಟಿಗೆ ಅಕ್ಕಪಕ್ಕದ ಜಿಲ್ಲೆಗಳನ್ನೆಲ್ಲ ಹೋಗ್ಬೇಕಾಗತ್ತೆ. ಈಗ ಈ ಬರ್ಕಟಾವ್ ಯಂತ್ರ ಎಕ್ಸಾಂಪಲ್ ತಕೊಂಡ್ರೆ, ನಮ್ಮ ಕುಂದಾಪುರದ ಒಬ್ರು ರೈತರು ತಕೊಂಡು ಖರೀದಿ ಮಾಡಿರೋದು ಇದನ್ನು, ಅವ್ರು ಇಲ್ಲಿ ಮುಗ್ದ ಮೇಲೆ ಒಂದು 4-5 ದಿವಸ ಗ್ಯಾಪ್ ಬಿಟ್ಟಿದ್ದಾರೆ ಅಷ್ಟೇ. ಆ ಕೂಡ್ಲೆ ತೀರ್ಥಹಳ್ಳಿ ಕಡೆ ಒಬ್ರು ಅಲ್ಲಿ ಕಟಾವ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಬಂದ್ರು, ಇಲ್ಲಿಂದ ಅಲ್ಲಿಗೆ ಮೆಷಿನ್ ಅನ್ನು ಸಾಕ್ತಿದ್ರು. ಇನ್ನು 1-1.5 ತಿಂಗಳು ಹತ್ರ ತೀರ್ಥಹಳ್ಳಿಯಲ್ಲಿ ಅವ್ರಿಗೆ ಕಟಾವ್ ಉಂಟು. ಸರಿ, ಅದು ಮುಗಿಸಿ ಬರುವಾಗ ಇಲ್ಲಿ ಸುಗ್ಗಿ ಕಟಾವಿಗೆ ಸರಿಯಾಗಿರ್ತದೆ ಉಡುಪಿ ಕಡೆಗೆ. ಅದು ಮುಗಿಸಿದ ಮೇಲೆ ಪುನಃ ಎರಡನೇ ಬೆಳೆ ನಿಮ್ಗೆ ತೀರ್ಥಹಳ್ಳಿ, ಕೊಡಗು, ಸಕಲೇಶಪುರ, ದಾವಣಗೆರೆ, ಮೈಸೂರು ಇಲ್ಲೆಲ್ಲ ಇರುತ್ತೆ ಕಟಾವ್. ಹಾಗೆ ಅಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹಾಗೆ ಹೋದ್ರೆ ಮಾತ್ರ ರೈತರಿಗೆ ಅನುಕೂಲ ಆಗುತ್ತೆ. ಒಂದು ವರ್ಷದಲ್ಲಿ 6 ತಿಂಗಳಾದ್ರೂ ಯಂತ್ರಗಳು ರನ್ ಆಗ್ಬೇಕು, ಅವಾಗಲೇ ಅವರಿಗೆ ಒಂದು 2 ವರ್ಷದಲ್ಲಿ ಅವ್ರು ಹಾಕಿದ ದುಡ್ಡು ವಾಪಸ್ ಬರ್ತದೆ, ಮತ್ತೆ ಇದು ಲಾಭದಾಯಕವಾಗಿರ್ತದೆ. ಮತ್ತೆ ಬರೇ ನನ್ನ ಊರಲ್ಲಿ ಮಾತ್ರ ಇದು ಮಾಡ್ತೇನೆ ಅಂತ ಹೇಳಿದ್ರೆ ಸೀಸನ್ ಟೈಮ್ಗಳು ಲಿಮಿಟೆಡ್ ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ. ಹಾಗಾಗಿ ಇಲ್ಲಿ ಬೇರೆ ಊರಲ್ಲಿ ನಡೆದಾಗೆ ಟ್ರಾಕ್ಟರ್ಗಳು ಟಿಲ್ಲರ್ಗಳು ಆ ರೀತಿ ಎಲ್ಲ ನಡೆಯುವುದಿಲ್ಲ. ಆಮೇಲೆ ಈಗ ರೈತರು ನಿರೀಕ್ಷೆ ಮಾಡುವಂತಹದ್ದು ಎಷ್ಟು ಸಬ್ಸಿಡಿ ಸಿಗ್ತದೆ ಅಂತ ಹೇಳಿ, ಯಾವುದೇ ಒಂದು ಯಂತ್ರೋಪಕರಣಗಳನ್ನ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸಬ್ಸಿಡಿಯನ್ನು ಕೊಡುವಂತಹ ಒಂದು ಯೋಜನೆ ಇರ್ತದೆ, ಈ ಬಗ್ಗೆ ಹೇಳಿ ರೈತರು ಇದಕ್ಕೆ ನಿಜವಾಗಿಯೂ ಆಸಕ್ತರಾಗಿದ್ದಾರ? ರೈತರು ಆಕ್ಚುಲಿ ಸಬ್ಸಿಡಿಗೆ ಆಸಕ್ತರಾಗಿದ್ದಾರೆ, ಆದ್ರೆ ಇತ್ತೀಚಿನ ದಿನದಲ್ಲಿ ಕೋವಿಡ್ ಇಂದಾಗಿ ಏನೋ ಗೊತ್ತಿಲ್ಲ, ಕಳೆದ ಒಂದು 2 ವರ್ಷದಿಂದ ಸಬ್ಸಿಡಿಯಲ್ಲಿ ಸ್ವಲ್ಪ ತೊಂದರೆಗಳು ಬರ್ತಾ ಇದೆ. ಸರಿಯಾಗಿ ಎಲ್ಲರಿಗೂ ಪೇಮೆಂಟ್ ಆಗ್ತಾ ಇಲ್ಲ, ಪೇಮೆಂಟ್ ಆಗ್ತಾ ಇಲ್ಲ, ಸಬ್ಸಿಡಿಗಳು ಬರ್ತಾ ಇಲ್ಲ ಸ್ಯಾಂಕ್ಷನ್ ಆಗಿ, ತುಂಬಾ ಡಿಲೇ ಆಗುತ್ತೆ. ಈಗ ಮಿಷಿನ್, ಈಗ ರೈತರಿಗೆ ನಾಟಿ ಯಂತ್ರ ಖರೀದಿ ನಾಟಿ ಮಾಡುವ ಟೈಮಿಗೆ ಮಾತ್ರ ಬೇಕಾಗುದು, ನಾಟಿ ಮುಗ್ದ ಮೇಲೆ ಬಂದ್ರೆ ಪ್ರಯೋಜನ ಇಲ್ಲ ಅವ್ರಿಗೆ. ಹಾಗಾಗಿ ಆ ಟೈಮಿಗೆ ಸಬ್ಸಿಡಿ ಸಿಗದಿದ್ರೆ ಅವ್ರಿಗೆ ಖರೀದಿ ಮಾಡ್ಲಿಕ್ಕೆ ಆಗುದಿಲ್ಲ. ಆ ತೊಂದರೆಗಳು ಈಗ ನಡೀತಾ ಉಂಟು. ಅಂದ್ರೆ ಇಲಾಖೆದ್ದು ಏನು ಮಾಡ್ಲಿಕ್ಕಿಲ್ಲ, ಸರ್ಕಾರದ್ದು ಸವಲತ್ತುಗಳು ಕೆಲವೊಮ್ಮೆ ತಡ ಆಗತ್ತೆ. ಈ ಬಗ್ಗೆ ಸರ್ಕಾರ ಮತ್ತೆ ಅಧಿಕಾರಿಗಳು ಗಮನ ಹರಿಸ್ಬೇಕು. ನಾವು ನಮ್ಮ ಸೈಡ್ ಇಂದ ರೈತರಿಗೆ ಕಡೆಗೆ ಏನಾದ್ರೂ ಸ್ವಲ್ಪ ಮಟ್ಟಿನ ಡಿಸ್ಕೌಂಟ್ ಎಲ್ಲ ಮಾಡಿ ಅಟ್ಲೀಸ್ಟ್ ಅವರಿಗೆ ತೊಂದರೆ ಆಗದ ರೀತಿಯಲ್ಲೆಲ್ಲ ವ್ಯವಸ್ಥೆ ಮಾಡ್ತೇವೆ. ಇಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆ ಆಗಿದೆ, ಕಳೆದ ಒಂದು 2 ವರ್ಷದಿಂದ ಬಹಳ ಸಬ್ಸಿಡಿಯಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಸಬ್ಸಿಡಿ ಆಕ್ಚುಲಿ ಬಂದ್ರೆ ಅನುಕೂಲ, ಯಾಕಂದ್ರೆ ನಮ್ಮ ನಾಟಿ ಯಂತ್ರಕ್ಕೆ 1 ಲಕ್ಷ ರೂಪಾಯಿ ವರೆಗೆ ಸಬ್ಸಿಡಿ ಇದೆ, ತುಂಬಾ ದೊಡ್ಡ ಮೊತ್ತ 1 ಲಕ್ಷ ರೂಪಾಯಿ. ಟ್ರಾಕ್ಟರ್ಗೂ ಅಷ್ಟೇ, 75,000 ಹಿಡಿದು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 2,99,000 ಸಬ್ಸಿಡಿ ಇದೆ, ಅದು ಬಹಳ ದೊಡ್ಡ ಮೊತ್ತನೆ. ಹಾಗಾಗಿ ಖರೀದಿ ಆವಾಗ ಏನಾಗುತ್ತಂದ್ರೆ, ಈಗ ಸಬ್ಸಿಡಿ ಹೀಗೆ ಸಿಗದಿದ್ದ ಕೂಡಲೇ ಈ ಕಡಿಮೆ ಹಣ ಅಥವಾ ಸಾಲ ಸೂಲ ಮಾಡಿ ಯಾರಾದ್ರೂ ಖರೀದಿ ಮಾಡ್ಲಿಕ್ಕಿದ್ರೆ ಅವ್ರು ಸ್ವಲ್ಪ ಹಿಂಜರಿಸಿ ಮಾಡ್ತಾರೆ. ಹಾಗೆ ಮತ್ತೆ ಇದಕ್ಕೂ ಕೃಷಿ ಉಪಕರಣಗಳಿಗೆ ಸಾಲ ಸೌಲಭ್ಯನು ಸ್ವಲ್ಪ ಕಡಿಮೆ ಈಗ ಕೊಡುದು ಎಲ್ಲ ಕಡೆ, ಅದು ಒಂದು ಡ್ರಾಬ್ಯಾಕ್ ಇದೆ. ಕೃಷಿ ಯಂತ್ರೋಪಕರಣಗಳನ್ನ ಖರೀದಿ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಜವಾಬ್ದಾರಿ ಏನು, ಯಂತ್ರವನ್ನ ತಗೊಂಡು ಹೋದವರದ್ದು ಅದರ ಒಂದು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ? ಸರ್, ನಮ್ಮಲ್ಲಿ ನಾವು ಆಕ್ಚುಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಯಾವುದೇ ಯಂತ್ರೋಪಕರಣ ಸಣ್ಣದಿರ್ಲಿ ದೊಡ್ಡದಿರ್ಲಿ ಅವರಿಗೆ ಮೇಂಟೆನೆನ್ಸ್ ಮಾಡೋದು ಹೇಗೆ, ಅದ್ರ ನಿರ್ವಹಣೆ ಹೇಗೆ ಅಂತ ಹೇಳಿ ಒಂದು ಸಪರೇಟ್ ಒಂದು 15 ನಿಮಿಷದಿಂದ 1/2 ಗಂಟೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ. ಮೆಷಿನ್ ಅನ್ನು ಆಪರೇಟ್ ಮಾಡಿ ತೋರಿಸ್ತೇವೆ, ಅವರನ್ನು ಖುದ್ದು ನಿಲ್ಸಿ ಆಪರೇಟ್ ಮಾಡಿಸ್ತೇವೆ. ಆಮೇಲೆ ಅದರಿಂದ ಹೇಗೆ ಮೇಂಟೆನೆನ್ಸ್ ಅಂದ್ರೆ ಗ್ರೀಸ್ ಪಾಯಿಂಟ್ ಎಲ್ಲಿ ಬರುತ್ತೆ, ಆಯಿಲ್ ಹೇಗೆ ಇದು ಮಾಡ್ಬೇಕಾಗತ್ತೆ, ಮೈನರ್ ಕೆಲವೊಮ್ಮೆ ಎರರ್ಗಳು ಅಥವಾ ಪ್ರಾಬ್ಲಮ್ಗಳು ಬರ್ತದೆ ಮೆಷಿನ್ಗಳು, ಅದು ಬಂದ್ರೆ ಏನು ಮಾಡ್ಬೇಕು, ಈ ಪೆಟ್ರೋಲ್ ಡೀಸೆಲ್ ಓವರ್ ಫ್ಲೋ ಆದ್ರೆ ಏನು ಮಾಡ್ಬೇಕು, ಹಾಗೆ ಕೆಲವೆಲ್ಲ ಕೊಡ್ತೇವೆ. ಅದನ್ನು ಅವ್ರು ಕರೆಕ್ಟ್ ಆಗಿ ಮಾಡಿದ್ರೆ, ಅದು ಭಾರತದಿಂದ ತಯಾರಾದಿರ್ಬೋದು ಚೈನಾದಿರ್ಬೋದು, ಯಾವ ಮೆಷಿನ್ ಆದ್ರೂ ಕೈ ಕೊಡೋದಿಲ್ಲ, ಮತ್ತೆ ನಮ್ಮ ಹ್ಯಾಂಡ್ಲಿಂಗ್ ಮೇಲೆ ಮೆಷಿನ್ ಇರೋದು, ನಿರ್ವಹಣೆ ಕರೆಕ್ಟ್ ಆಗಿರಬೇಕು. ನಿರ್ವಹಣೆ ಕರೆಕ್ಟ್ ಇದ್ರೆ ಚೀಪರ್ ತಗೊಳ್ಳಿ, ನೀವು ಕಾಸ್ಟ್ಲೆಸ್ ಮೆಷಿನ್ ತಗೊಳ್ಳಿ, ಪರ್ಫಾರ್ಮೆನ್ಸ್ ಒಳ್ಳೆ ಕೊಡುತ್ತೆ. ಹೌದು. ಆಮೇಲೆ ಈಗ ಸಣ್ಣ ಪುಟ್ಟ ಸಾಧನಗಳು, ಈಗ ಅಡಿಕೆ ಸುಲಿಯುವಂತಹದ್ದಿರ್ಬೋದು ಅಥವಾ ಅಡಿಕೆ ಹೆಕ್ಕುವಂತ ಆಗ್ಬೋದು, ಅಥವಾ ಈ ಏನು ಪೇಟೆಯಲ್ಲಿರುವಂತವರಿಗೂ ಕೂಡ ಕೈತೋಟದಲ್ಲಿ ಒಂದು ನಿರ್ವಹಣೆ ಮಾಡುವುದಕ್ಕೆ ಅನುಕೂಲ ಆಗುವಂತಹ ಯಂತ್ರಗಳು ಸಾಧನಗಳು, ಇವುಗಳ ಒಂದು ಪೂರೈಕೆ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ಅಂತದ್ದು ಅಡಿಕೆ ಹೆಕ್ಕುವಂತದ್ದು, ಕಾಳು ಮೆಣಸು ಬಿಡಿಸುವ ಯಂತ್ರಗಳು, ನಿಮ್ಗೆ ಅಡಿಕೆ ಸುಲಿಯುವಂತದ್ದು ಸಣ್ಣದಂದ್ರೆ 120 ರೂಪಾಯಿಗೆ ಅಡಿಕೆ ಸುಲಿಯುವಂತದ್ದು ಮ್ಯಾನ್ಯಲಿ ಕೈಯಲ್ಲಿ ಸಿಗುವಂತದ್ದು ಅಂತದ್ದು ಕೂಡ ಇದೆ. ತೆಂಗಿನಕಾಯಿ ಇದೆ, ನಿಮ್ಮ ಕತ್ತಿಗಳು ಬೇಕಾದ್ರೆ ಮಿಲಾವು ಹಾಕಿದ ಕತ್ತಿಗಳು ಕೂಡ ಇದೆ, ಮತ್ತೆ ನಾವು ಈ ಕೊಕ್ಕೆ ಮುಳ್ಳುಗಳೆಲ್ಲ ಹೇಳ್ತೇವೆ, ಈ ಸಣ್ಣ ಸಣ್ಣ ಗಿಡ ಎಲ್ಲ ಗಾರ್ಡನಿಂಗ್ ಮಾಡೋರೆಲ್ಲ ಬುಡ ಬಿಡಿಸ್ಲಿಕ್ಕೆಲ್ಲ, ಅದೆಲ್ಲ ಬಹಳ ದೊಡ್ಡ ಕಾಸ್ಟ್ ಅಲ್ಲ, 60 ರೂಪಾಯಿ 70 ರೂಪಾಯಿ ಈ ರೀತಿ ಕಾಸ್ಟ್ ಗಳಲ್ಲ ಅದೆಲ್ಲ ಇದೆ. ಅದನ್ನು ನಾವು ಹೆಚ್ಚಿಗೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಶಾಪ್ ಅಲ್ಲಿ ಸಿಗುತ್ತೆ ನಮ್ಮದು, ಆದ್ರೆ ನಾವು ಹಬ್ಬ ಅಂದ್ರೆ ಜಾತ್ರೆ ಇಂತ ಟೈಮ್ ಅಲ್ಲಿ ಸ್ಟಾಲ್ ಗಳನ್ನೆಲ್ಲ ಹಾಕ್ತೇವೆ, ಇಲ್ಲ ಈಗ ಎಸ್ಪೆಷಲಿ ಕಂಬಳದಲ್ಲಿ ಸ್ಟಾಲ್ ಹಾಕ್ತೇವೆ ನಾವು, ಹಾಗೆ ಅಲ್ಲಿ ಬಂದ ರೈತರಿಗೆ ಹೆಚ್ಚು ಅಲ್ಲಿ ಪರ್ಚೇಸಿಂಗ್ ಎಲ್ಲ ಮಾಡ್ತಾರೆ ಇದನ್ನೆಲ್ಲ, ಇಂಥ ಸಣ್ಣ ಸಣ್ಣ ವಸ್ತುಗಳನ್ನೆಲ್ಲ. ಈ ಯಂತ್ರೋಪಕರಣಗಳ ಜೊತೆ ಜೊತೆಗೆ ರೈತರಿಗೆ ಕೆಲವೊಂದ್ಸಾರಿ ಶೇಡ್ ನೆಟ್ ಆಗ್ಬಹುದು ಅಥವಾ ಬಲೆಗಳಾಗ್ಬಹುದು, ನೆಟ್ ಗಳಾಗ್ಬಹುದು, ಇಂತಹ ಸಾಧನಗಳು ಕೂಡ ಬೇಕಾಗ್ತವೆ. ಅಂತದ್ದು ಇದೆ ಶೇಡ್ ನೆಟ್ ಕೂಡ ನಾವು ಕೊಡ್ತೇವೆ. ಆಮೇಲೆ ಈ ಸೋಲಾರ್ ಟರ್ಪಲ್, ಈಗ ಆಕ್ಚುಲಿ ಮಳೆ ಸಂದರ್ಭದಲ್ಲಿ ಬಹಳಷ್ಟು ಡಿಮಾಂಡ್ ಇತ್ತು, ಹೌದು, ಯಾಕಂದ್ರೆ ಅಡಿಕೆ ಒಣಗಿಸಲಿಕ್ಕೆ ಕಷ್ಟ ಆಗ್ತಾ ಇತ್ತು, ಸೊ ಅದು ಸೋಲಾರ್ ಟರ್ಪಲ್. ಆಮೇಲೆ ಭತ್ತ ನಿಮ್ಮನ್ನು ಸ್ಟೋರೇಜ್ ಮಾಡ್ಲಿಕ್ಕೆ ಬೇಕಾದಂತ ಬ್ಲಾಕ್ ಟರ್ಪಲ್ಗಳು, ಅದು ಕೂಡ ನಾವು ಸಪ್ಲೈ ಉಂಟು ನಮ್ಮಲ್ಲಿಂದ. ಕಳೆದ 1 ವರ್ಷ ನೀವು, 1 ವರ್ಷಕ್ಕೂ ಮಿಕ್ಕಿದ ಸಮಯದಲ್ಲಿ ನೀವು ಸೇವೆಯನ್ನು ಕೊಡ್ತಾ ಬಂದಿದ್ದೀರಿ, ಜೊತೆಗೆ 11 ಬ್ರಾಂಚ್ ಅನ್ನು ಕೂಡ ನೀವು ಓಪನ್ ಮಾಡಿದ್ರಿ, ರೈತರ ಪ್ರತಿಕ್ರಿಯೆ ಹೇಗಿದೆ? ಬಹಳ ಒಳ್ಳೆ ಪ್ರತಿಕ್ರಿಯೆ ಸರ್. ಇಲ್ಲಾಂದ್ರೆ 11 ಬ್ರಾಂಚ್ ಓಪನ್ ಮಾಡುವಂತ ಪರಿಸ್ಥಿತಿಯಲ್ಲಿ ಯಾರು ಇರುದಿಲ್ಲ. ಅದುವೇ ತೋರಿಸ್ತದೆ. ಹೌದು, ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡಿದ್ವಿ 2 ಬ್ರಾಂಚ್ ಇಂದ, ಆಮೇಲೆ 1 ತಿಂಗಳ ಒಳಗಡೆ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿತ್ತು. ಟೋಟಲ್ ಆಗಿ ಕೋಟೇಶ್ವರ, ಕಟ್ಟಪಾಡಿ ಹಾಗೂ ಕಾರ್ಕಳದಲ್ಲಿ ಮುಖ್ಯ 3 ಬ್ರಾಂಚ್ ಗಳನ್ನು ಮಾಡಿತ್ತು ತಾಲೂಕು ಕೇಂದ್ರಕ್ಕೆ. ಅದ್ರ ನಂತರ ಏನಾಯ್ತು ಅಂತ ಹೇಳಿದ್ರೆ, ನಾವು ಲಾಕ್ಡೌನ್ ಅಲ್ಲಿ ಅನುಭವಿಸಿದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಸರ್ವಿಸ್ ಅನ್ನು 20 ಕಿಲೋಮೀಟರ್ ಅಥವಾ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಾಗ ನಮ್ಗೆ ಟೈಮ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಲ್ಲಿಗೆ ಲಾಕ್ಡೌನ್ ರಿಸ್ಟ್ರಿಕ್ಷನ್ ಒಂದಿತ್ತು, ಮತ್ತೆ ಲಿಮಿಟೆಡ್ ವೆಹಿಕಲ್ ಮೂವ್ಮೆಂಟ್ ಅದೆಲ್ಲ ಸ್ವಲ್ಪ, ಮತ್ತೆ ಪಂಚಾಯತ್ ಸೀಲ್ ಡೌನ್ ಇಂಥದ್ದೆಲ್ಲ ಕೆಲವು ವಿಷಯಗಳಿರ್ಲಿಕ್ಕೆ ಹೋಗಿ ಆ ಸಮಸ್ಯೆಗಳೇ. ಅದಕ್ಕಾಗಿ ನಾವು ಏನು ಥಿಂಕ್ ಮಾಡಿತ್ತಂದ್ರೆ, ನೆಕ್ಸ್ಟ್ ಗೆ ರೈತರು ನಮ್ಮಲ್ಲಿ ಬರೋದಕ್ಕಿಂತ ನಾವೇ ರೈತರಲ್ಲಿ ಹೋಗೋದು ಬೆಟರ್ ಅಂತ. ಹಾಗಾಗಿ ಹಳ್ಳಿ ಹಳ್ಳಿ ಅಂದ್ರೆ ರೂರಲ್ ಏರಿಯಾ ಸ್ವಲ್ಪ ಕೃಷಿಯ ಮಟ್ಟಿಗೆ ಅವರಿಗೆ ರಿಕ್ವೈರ್ಮೆಂಟ್ ಇರುವಂತ ಏರಿಯಾ ನೋಡ್ಕೊಂಡು ಸರ್ವೆ ಅದೇ ರೀತಿಯಲ್ಲಿ ಮಾಡಿ, ಈಗ ಉಡುಪಿ ಜಿಲ್ಲೆಯಲ್ಲಿ ಹೇಳಿದ್ರೆ ರೆಂಜಾಳ, ಬಜಗೋಳಿ, ಅಜೇಕಾರು, ಹಿರಿಯಡಕ, ಶಂಕರ್ ನಾರಾಯಣ, ಸೊ ಇಂತ ಎಲ್ಲ ಜಾಗದಲ್ಲಿ ನಾವು ಶೋರೂಮ್ಗಳನ್ನು ಹಾಕಿದ್ದೇವೆ ಕೃಷಿ ಉಪಕರಣದ ಮಳಿಗೆಗಳನ್ನು. ಅವಾಗ ಏನಾಗುತ್ತೆ ಅಂದ್ರೆ, ಅವರು ಪೇಟೆಗೆ ಬರೋದು ಉಳಿತದೆ ಅವರಿಗೆ, ಅಲ್ಲೇ ರೂರಲ್ ಏರಿಯಾದಲ್ಲೇ ಸಿಗುತ್ತೆ, ಸರ್ವಿಸ್ ಸಿಗ್ತದೆ, ಒಳ್ಳೆ ಮಿಷಿನ್ಗಳು, ಒಳ್ಳೆ ಬ್ರ್ಯಾಂಡ್ ಮಿಷಿನ್ಗಳು ಸಿಗ್ತವೆ, ಏನು ತೊಂದ್ರೆ ಇಲ್ಲ. ಯಾಕಂದ್ರೆ ಅವರು ಪೇಟೆಗೆ ಬಂದು ಹೋಗ್ಲಿಕ್ಕೆ ಅವರಿಗೆ 1-1.5 ತಾಸು ಹೋಗುತ್ತೆ ಅಲ್ಲಿಂದ. ಅದೇ ಹೊತ್ತಿಗೆ ಅವರಿಗೆ ಅಲ್ಲಿ ರಿಪೇರಿ ಆಗಿ ಅವ್ರ ಮನೆ ಹೋಗಿ ಅದನ್ನ ವಾಪಸ್ ಅವರ ಕೆಲಸಗಳನ್ನು ಮಾಡಬಹುದು. ಮತ್ತೆ ಯಾರಿಗಾದ್ರೂ ತೊಂದ್ರೆ ಆಯ್ತಂದ್ರೆ ಓವರ್ ದ ಫೋನ್ ನಾವು ಮನೆಗೆ ಕಳಿಸಿ ಕೊಡ್ತೇವೆ. ಅದೊಂದು ಬಾರಿ ನಾವು ಈಗ ವ್ಯವಸ್ಥೆ ಮಾಡ್ಕೊಂಡ್ವಿ, ಯಾಕಂದ್ರೆ ಬೇರೆ ಯಾರು ಆ ರೀತಿ ಸರ್ವಿಸ್ ಕೊಡುದಿಲ್ಲ ಈಗ. ಹೌದು. ಕೊನೆಯ ಪ್ರಶ್ನೆ ಶ್ರೀಕಾಂತ್ ಭಟ್ ಅವರೇ, ಈಗ ಯುವಕರು ಕೃಷಿಗೆ ಬರಬೇಕು ಅಂತ ನಿರೀಕ್ಷೆ ಇದೆ, ಕೆಲವೊಂದು ಸಂದರ್ಭಗಳಲ್ಲಿ ಇದು ಸಾಧ್ಯವೂ ಕೂಡ ಆಗಿದೆ, ಇದು ಮುಂದುವರಿಬಹುದಾ? ಖಂಡಿತ ಮುಂದುವರಿತದೆ ಸರ್. ಕೋವಿಡ್ ಬಂದದ್ದು ಬೇರೆ ಕ್ಷೇತ್ರಗಳಿಗೆ ತೊಂದರೆ ಆಗಿದೆ, ಹೌದು, ಅದೇ ಕೃಷಿ ಕ್ಷೇತ್ರಕ್ಕೆ ಸ್ವಲ್ಪ ಅನುಕೂಲ ಆಗಿದೆ. ಹೆಚ್ಚಿನ ಯುವಕರು ಆಕ್ಚುಲಿ ಈ ಕೋವಿಡ್ ಬಂದ ಸಂದರ್ಭದಲ್ಲಿ ಕೃಷಿಗೆ ಆಸಕ್ತಿ ತೋರಿಸಿದ್ದಾರೆ. ಹೌದು. ಹಾಗಾಗಿ ಹಡಿಲು ಕೃಷಿ ಮತ್ತೆ ಕೆಲವು ಮುಂಚೆಂದು ತರತರಂತದಿಂದ ಮಾಡ್ತಾ ಬಂದವರು, ಅವರ ಅಜ್ಜಿ ತಾತಂದ್ರ ಆದ್ಮೇಲೆ ಯಾರು ಮಾಡಿರ್ಲಿಲ್ಲ, ಅಂತದೆಲ್ಲ ಈ ವರ್ಷಕ್ಕೆಲ್ಲ ಕೆಲವರು ಕೃಷಿ ಮಾಡಿದ್ದಾರೆ. ಇದಕ್ಕೆ ಈ ಕೃಷಿ ಯಂತ್ರೋಪಕರಣ ಎನ್ನುವುದು ಪೂರಕವಾಗಿದೆ. ಮಾಡಬೇಕು. ಹೌದೌದು, ಕೃಷಿ ಉಪಕರಣ ಹೆಲ್ಪ್ ಆಗಿದೆ, ಆದ್ರೆ ಅವರ ಮನಸ್ಸಿಲ್ಲ ಇಲ್ಲದಿದ್ರೆ ಯಾವ ಉಪಕರಣ ಇದ್ರು ಒಂದೇ ಎಂತ ಇಲ್ಲಾದ್ರೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಈಗಿನ ಯಂಗ್ ಜನರೇಷನ್ ಐಟಿ ಫೀಲ್ಡ್ ಅಲ್ಲಿ ಇರ್ಲಿ, ಇನ್ನೊಂದು ಫೀಲ್ಡ್ ಅಲ್ಲಿ, ಅಟ್ ಲೀಸ್ಟ್ ಒಂದು ಸಣ್ಣ ಮಟ್ಟಿನ ದೃಷ್ಟಿ ಕೃಷಿ ಹತ್ರ ಇದ್ರೆ ಸಾಕು, ಸಣ್ಣ ಮಟ್ಟಿನ ಸಾಕು, ಮೂಲ ಬೇರನ್ನ ಮರಿಬಾರದು. ಮರಿಬಾರದು, ಹಾಬಿ ಆಗಿ ಮಾಡ್ಕೊಂಡ್ರೆ ಸಾಕು. ಬೇಕಾದ್ರೆ ಈಗ ಅವರು ಅದನ್ನು ಬಿಸ್ನೆಸ್ ಉದ್ದೇಶಕ್ಕೆ ಎಲ್ಲ ಮಾಡ್ಬೇಕಂತ ಹೇಳುದಿಲ್ಲ, ಅಟ್ ಲೀಸ್ಟ್ ಹಾಬಿ ಆಗಿ ಮಾಡಿಕೊಂಡು ಸಣ್ಣ ಮಟ್ಟಿನ ಅವರಿದ್ದ ಒಂದು ಕೃಷಿಗೆ ಮತ್ತೆ ಆ ನೆಮ್ಮದಿ ಇದೆಯಲ್ಲ ಕೃಷಿಯಲ್ಲಿ, ಅದು ಅವರಿಗೆ ಮಾಡಿದ್ಮೇಲೆ ಗೊತ್ತಾಗುತ್ತೆ, ನಾವು ಹೇಳಿದ್ರೆ ಗೊತ್ತಾಗೋದಿಲ್ಲ. ಹೌದು ಹೌದು. ಶ್ರೀಕಾಂತ್ ಅವರೇ, ನಮ್ಮ ಯುವಕರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ ಅಂತ? ಯುವಕರಿಗೆ ಒಂದೇ ಮಾತು, ಕೃಷಿಯನ್ನು ಉಳಿಸಿ ಬೆಳೆಸಿ. ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರಿ ಶ್ರೀಕಾಂತ್ ಭಟ್ ಅವರೇ. ಜೀವನ ಯಂತ್ರ ಎನ್ನುವುದ ಒಂದು ಹೆಸರಿನಲ್ಲಿ ನೀವು ಈ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮಾಡುವಂತಹದ್ದು, ಜೊತೆಗೆ ಸರ್ವಿಸ್ ಅಥವಾ ಸೇವೆಯನ್ನು ಒದಗಿಸುವಂತಹ ಕೆಲಸವನ್ನ ಕಳೆದ 1 ವರ್ಷದಿಂದ ಮಾಡಿಕೊಂಡು ಬಂದಿದ್ದೀರಿ. ನಮ್ಮ ಕೃಷಿ ಕ್ಷೇತ್ರವು ಕೂಡ ಯಂತ್ರೋಪಕರಣಗಳು ಬೇಕು ಬೇಕು ಹೇಳುವಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದೀರಿ. ನಿಮ್ಗೆ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾ ನಮ್ಮ ಮಾತುಕತೆಯನ್ನು ಮುಗಿಸೋಣ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಕುರಿತು ಶ್ರೀಕಾಂತ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ವಾಣಿಜ್ಯ ಪ್ರಕಟಣೆ. ಆತ್ಮೀಯ ಕೇಳುಗರೆ, ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದಳೆಯ ಪ್ರಸಂಗ ಬಲಿಪ ನಾರಾಯಣ ಭಾಗವತ ವಿರಚಿತ ಪ್ರಸಂಗ ಯಕ್ಷೋತ್ತಮರ ಕಾಳಗ ನಡೆಸಿಕೊಡುತ್ತಾರೆ ಯಕ್ಷಕೂಟ ಮಹಿಳಾ ವೇದಿಕೆ ಮಂಗಲ್ಪಾಡಿ ಇಲ್ಲಿನ ಸದಸ್ಯರು. ಅಣ್ಣಯ್ಯ ತಮ್ಮ, ಬೇಟೆಗಾರರನ್ನು ಕೂಡಿಕೊಂಡು ವನದ ಕಡೆಗೆ ಹೊರಟಿದ್ದಿ ಎಂದರೆ ಬೇಟೆಗಾಗಿ ಎಂದು ತಿಳಿದೆ. ಹೌದು, ಮೃಗಯ ಎನ್ನುವುದು ಸತ್ತ ವ್ಯಸನಗಳಲ್ಲಿ ಒಂದಾದರೂ ಅರಸರಿಗೆ ಅನಿವಾರ್ಯವಾದರೆ ಅಪರಾಧವಲ್ಲ ತಾನೆ? ಆದರೆ ನನಗೆ ಆಶ್ಚರ್ಯ ಏನು ಗೊತ್ತೇ? ಏನು? ತಪ್ಪದೇ ಕೇಳಿ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30. ಕೇಳುಗರೆ, ಇದೀಗ ಆರೋಗ್ಯ ಮಾಹಿತಿ. ಜ್ಯೇಷ್ಠ ಮಧು ಅಥವಾ ಅತಿಮಧುರ, ಇದು ಲೆಗ್ಯುಮಿನೇಸಿ ಎನ್ನುವಂತಹ ಕುಟುಂಬಕ್ಕೆ ಸೇರಿರುವಂತಹದ್ದು. ಇದು ಒಂದು ಬಹುವಾರ್ಷಿಕ ಸಸ್ಯ, ಗಡುತರ ಬೆಳೆಯಾಗಿದ್ದು ನೇರಳೆ ಬಣ್ಣದ ಹೂಗಳನ್ನು ಬಿಡ್ತದೆ. ಈ ಬೆಳೆಯ ಬೇರುಗಳನ್ನು ಆಮದು ಮಾಡಿಕೊಳ್ಳುತ್ತಲಿದ್ದು ಅತ್ಯಧಿಕ ವಿದೇಶಿ ವಿನಿಮಯ ಇದಕ್ಕಾಗಿ ನಾವು ನಷ್ಟ ಮಾಡಬೇಕಾಗ್ತಾ ಇದೆ. ಇದರ ಕೃಷಿಯ ಬಗ್ಗೆ ಹೇಳೋದಿದ್ರೆ ಸುಮಾರು 1 ಮೀಟರ್ ಆದರೂ ಆಳ ಇರುವಂತಹ ಮೇಲ್ಮಣ್ಣು ಅತಿ ಅವಶ್ಯ. ಹಗುರವಾದಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಬೇರು ಬೆಳವಣಿಗೆ ಉಪಯುಕ್ತವಾಗಿದೆ. ಚೌಳು ಭೂಮಿಗೂ ಕೂಡ ಸೂಕ್ತವಾದಂತಹ ಬೆಳೆ ಇದು. ಈ ಬೆಳೆಗೆ ಬೆಚ್ಚಗಿನ ಹಾಗೂ ಒಣ ಹವೆಯುಳ್ಳ ವಾತಾವರಣ ಮುಖ್ಯ. ತೀಕ್ಷ್ಣವಾದಂತಹ ಚಳಿಗಾಲ ಹಾಗೂ ದೀರ್ಘಾವಧಿಯ ಬೆಳವಣಿಗೆಯ ಹಂತವಿದ್ದಲ್ಲಿ ನೆಲದಿಂದ ಕೆಳಗಿರುವಂತಹ ಬಹುವಾರ್ಷಿಕ ಬೇರು ಕಾಂಡ ಹಾಗೂ ಎಲೆಗಳಿಗೆ ಆಹಾರ ಸರಬರಾಜು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಹೆಚ್ಚಿನ ಮಳೆ ಅಥವಾ ಮಂಜು ಗಿಡಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಸಸ್ಯಾಭಿವೃದ್ಧಿಯನ್ನು ಬೇರುಗಳ ಮೂಲಕ ವೃದ್ಧಿ ಮಾಡಬಹುದು. 1 ಚದರ ಮೀಟರ್ ಭೂಮಿಯನ್ನು ಸಿದ್ಧಪಡಿಸಿ ಸುಮಾರು 30 ಸೆಂಟಿಮೀಟರ್ ಅಂತರದಲ್ಲಿ ಗಿಡವನ್ನು ನಾಟಿ ಮಾಡಬೇಕು. ಈ ಬೇರಿನ ತುಂಡುಗಳನ್ನು 5-7 ಸೆಂಟಿಮೀಟರ್ವರೆಗೆ ಮಣ್ಣಿನಿಂದ ಮುಚ್ಚಿ ತುಂಡುಗಳನ್ನು ನೆಟ್ಟಾಗ ಹಾಗೂ ನಂತರದ ಕೆಲವು ತಿಂಗಳವರೆಗೆ ಒಣ ವಾತಾವರಣ ಇದ್ದಲ್ಲಿ ಈ ತುಂಡುಗಳು ಶೀಘ್ರವಾಗಿ ಚಿಗುರುಳಿತವೆ. ಬೇಸಿಗೆಯಲ್ಲಿ ವಾರಕ್ಕೆ 1 ಸಾರಿಯಾದರೂ ನೀರಾವರಿಯನ್ನು ಕೊಟ್ಟರೆ ಒಳ್ಳೆಯದು. ಪ್ರತಿ ಗಿಡಕ್ಕೆ ಸುಮಾರು 2 ಕಿಲೋದಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟರೆ ಒಳ್ಳೆಯದು. ಬೆಳೆಯುವ ಅವಧಿಯಲ್ಲಿ ಭೂಮಿಯಿಂದ ಆಗಾಗ್ಗೆ ಕಳೆಯನ್ನು ತೆಗೆಯುವುದರ ಮೂಲಕ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಹೂ ಬಿಡುವ ರೆಂಬೆಗಳನ್ನು ಕತ್ತರಿಸಿ ತೆಗಿಬೇಕು. ಇಲ್ಲದೆ ಹೋದಲ್ಲಿ ಕೀಳು ದರ್ಜೆಯ ಗಿಡಗಳು ಕಾಣಿಸಿಕೊಳ್ಳಬಹುದು. ಈ ಗಿಡಗಳಿಗೆ ಗೆದ್ದಲು ಬಾಧೆ ಇರಬಹುದು ಅಥವಾ ಎಲೆ ಚುಕ್ಕೆ ರೋಗ ಹಾಗೂ ಬೇರು ಕೊಳೆ ರೋಗ ಇವುಗಳು ಕೂಡ ಬಾಧಿಸಬಹುದು. ಇಂತಹ ಸಮಸ್ಯೆಗಳು ಕಂಡುಬಂದರೆ ಸೂಕ್ತವಾಗಿ ಹತೋಟಿ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಜ್ಯೇಷ್ಠ ಮಧುವಿನ ಔಷಧೀಯ ಗುಣಗಳು ಅನೇಕ ಇವೆ. ಕೆಮ್ಮು, ಗಂಟಲು ನೋವು, ಗಂಟಲು ಕೆರೆತಗಳು ಇರುವಾಗ ಜ್ಯೇಷ್ಠ ಮಧುವಿನ ಕಷಾಯವನ್ನು ತಯಾರಿಸಿ ಕುಡಿಬೇಕು. ಇಲ್ಲವೇ 1 ಚಮಚೆ ಜ್ಯೇಷ್ಠ ಮಧುವಿನ ಪುಡಿಗೆ ಜೇನುತುಪ್ಪವನ್ನು ಬೆರೆಸಿ ಸೇವಿಸಬೇಕು. ಜ್ಯೇಷ್ಠ ಮಧುವಿನ ಕಷಾಯ ಸೇವನೆಯಿಂದ ಸಲೀಸಾಗಿ ಮೂತ್ರ ವಿಸರ್ಜನೆ ಆಗ್ತದೆ. ಮೂತ್ರ ಕಟ್ಟಿರುವಂತಹ ಸಮಸ್ಯೆ ಇರುವಲ್ಲಿ ಈ ರೀತಿ ಮಾಡಬಹುದು. ಸ್ವರವು ಒಡೆದಿದ್ದಲ್ಲಿ ಜ್ಯೇಷ್ಠ ಮಧುವಿನ ಪುಡಿಯನ್ನು ಜೇನಿನಲ್ಲಿ ಬೆರೆಸಿ ನೆಕ್ಕಬೇಕಾಗ್ತದೆ. ತಕ್ಷಣ ನೀರನ್ನು ಕುಡಿಬಾರದು. ಸ್ವಲ್ಪ ಹೊತ್ತು ಅದು ಗಂಟಲಿನಲ್ಲಿ ಇರುವ ಹಾಗೆ ನೋಡಿಕೊಳ್ಬೇಕು. ಸಂಗೀತಗಾರರಿಗೆ ಇದು ಗಂಟಲಿಗೆ ಉತ್ತಮವಾದಂತಹ ಟಾನಿಕ್ನ ಹಾಗೆ ಕೆಲಸ ಮಾಡ್ತದೆ. ನಿಯಮಿತವಾಗಿ ಜ್ಯೇಷ್ಠ ಮಧುವನ್ನು ಸೇವಿಸುವುದರಿಂದ ಕಂಠ ಶುದ್ಧಿಯಾಗ್ತದೆ. ಜ್ಯೇಷ್ಠ ಮಧು ಮೃದು ವಿರೇಚಕವಾಗಿದೆ. ಮಲಬದ್ಧತೆಯ ತೊಂದರೆ ಇರುವವರು ಜ್ಯೇಷ್ಠ ಮಧುವಿನ ಕಷಾಯವನ್ನು ಕುಡಿಯುವುದರಿಂದ ಮಲವಿಸರ್ಜನೆ ಸಲೀಸಾಗಿ ಆಗ್ತದೆ. ಜ್ವರ ಇರುವಂತಹ ಸಂದರ್ಭದಲ್ಲಿ ನಿಂಬೆಯ ಪಾನಕದಲ್ಲಿ ಜ್ಯೇಷ್ಠ ಮಧುವಿನ ಪುಡಿಯನ್ನು ಬೆರೆಸಿ ಕುಡಿಯುವುದರಿಂದ ದಾಹ ನಿವಾರಣೆಯಾಗ್ತದೆ, ಅಲ್ಲದೆ ಜ್ವರವೂ ಕೂಡ ತಗ್ಗುತ್ತದೆ. ಹೊಟ್ಟೆ ನೋವು, ಹೊಟ್ಟೆಯುಬ್ಬರ ಇರುವಾಗ ಜ್ಯೇಷ್ಠ ಮಧುವಿನ ಕಷಾಯವನ್ನು ಕುಡಿಯುವುದರಿಂದ ನೋವು ಶಮನವಾಗ್ತದೆ. ಜ್ಯೇಷ್ಠ ಮಧುವಿಗೆ ಉದರದಲ್ಲಿರುವಂತಹ ಆಮ್ಲೀಯತೆಯನ್ನು ಕಡಿಮೆ ಮಾಡುವ ಗುಣ ಇದೆ. ಹೊಟ್ಟೆ ಹುಣ್ಣು ಅಥವಾ ಅಲ್ಸರ್ ತೊಂದರೆಯಿಂದ ಬಳಲ್ತಾ ಇರುವವರು ಜ್ಯೇಷ್ಠ ಮಧು ಅತ್ಯಂತ ಪರಿಣಾಮಕಾರಿಯ ಔಷಧಿಯಾಗಿ ಕೆಲಸ ಮಾಡ್ತದೆ. ಜ್ಯೇಷ್ಠ ಮಧುವನ್ನು ಹಾಲಿನಲ್ಲಿ ಹಾಕಿ ಕುದಿಸಿ ಅದಕ್ಕೆ ಸಕ್ಕರೆಯನ್ನು ಬೆರೆಸಿ ಕುಡಿಬೇಕು. ಇದಕ್ಕೆ ಜ್ಯೇಷ್ಠ ಮಧು ಕ್ಷೀರಪಾಕ ಎಂದು ಹೇಳ್ತಾರೆ. ಇದನ್ನು ಕ್ರಮಬದ್ಧವಾಗಿ 15 ದಿವಸ ಇಲ್ಲವೇ 21 ದಿವಸಗಳ ಕಾಲ ಸೇವನೆ ಮಾಡುವುದರಿಂದ ನೋವು ಉರಿಯು ಕಡಿಮೆಯಾಗುವುದಲ್ಲದೆ ಹುಣ್ಣು ವಾಸಿಯಾಗ್ತದೆ. ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಕೆಮ್ಮಿನ ಔಷಧಿಗಳಲ್ಲಿ ಜ್ಯೇಷ್ಠ ಮಧು ಒಂದು ಮುಖ್ಯವಾದಂತಹ ಕಚ್ಚಾ ವಸ್ತುವಾಗಿದೆ. ಸಂಧಿವಾತದಿಂದ ಬಳಲುವವರು ಜ್ಯೇಷ್ಠ ಮಧುವನ್ನು ತೇಯ್ದು ನೋವಿರುವ ಜಾಗಕ್ಕೆ ಲೇಪ ಹಾಕಿಕೊಳ್ಳುವುದರಿಂದ ಇಲ್ಲವೇ ಜ್ಯೇಷ್ಠ ಮಧುವನ್ನು ಎಳ್ಳೆಣ್ಣೆಯಲ್ಲಿ ಬೆರೆಸಿ ತೈಲವನ್ನು ತಯಾರಿಸಿ ಇಟ್ಟುಕೊಂಡು ಆ ತೈಲದಿಂದ ನೋವಿರೋ ಜಾಗಕ್ಕೆ ಮಸಾಜ್ ಮಾಡಿಕೊಳ್ಳುವುದರಿಂದ ನೋವು ಹಾಗೂ ಊತ ಕಡಿಮೆಯಾಗ್ತದೆ. ತಲೆನೋವಿನಿಂದ ಬಳಲುವವರು ಜ್ಯೇಷ್ಠ ಮಧುವನ್ನು ನೀರಿನಲ್ಲಿ ತೇಯ್ದು ಹಣೆಗೆ ಲೇಪಿಸಿಕೊಳ್ಳಬೇಕು. ಅಡುಗೆಯಲ್ಲಿಯೂ ಕೂಡ ಜ್ಯೇಷ್ಠ ಮಧುವನ್ನು ಬಳಸಬಹುದು. ಜ್ಯೇಷ್ಠ ಮಧುವಿನ ಕಷಾಯದ ಪುಡಿಯನ್ನು ಕೂಡ ಮಾಡಿಕೊಳ್ಳಬಹುದು. ಧನಿಯಾ ಸುಮಾರು 100 ಗ್ರಾಂನಷ್ಟು, ಸುಗಂಧಿ ಬೇರು 50 ಗ್ರಾಂನಷ್ಟು, ಜೀರಿಗೆ 50 ಗ್ರಾಂ, ಕಾಳುಮೆಣಸು 50 ಗ್ರಾಂ, ಜ್ಯೇಷ್ಠ ಮಧು 50 ಗ್ರಾಂ, ಹಿಪ್ಲಿ 50 ಗ್ರಾಂ, ದಾಲ್ಚಿನಿ 25 ಗ್ರಾಂ, ಒಣಶುಂಠಿ, ಏಲಕ್ಕಿ, ಜಾಪತ್ರೆ, ಜಾಕಾಯಿ ಸುಮಾರು 10 ಗ್ರಾಂನಷ್ಟು ಎಲ್ಲವನ್ನು ಸೇರಿಸಿ ನುಣ್ಣಗಿನ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಇವುಗಳ ಕಷಾಯವನ್ನು ತಯಾರಿಸಿ ಕುಡಿಯಬಹುದು. 1 ಲೋಟ ನೀರಿಗೆ 1 ಚಮಚೆ ಪುಡಿಯನ್ನು ಹಾಕಿ ಸಣ್ಣಗಿನ ಉರಿಯಲ್ಲಿ ಕಾಯಿಸಬೇಕು. 3-4 ನಿಮಿಷಗಳ ಕುದಿದ ನಂತರ ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸಿ ಬೇಕೆನಿಸಿದ್ದಲ್ಲಿ ಹಾಲನ್ನು ಬೆರೆಸಿ ಕುಡಿಯಬಹುದು. ಹಾಗೆಯೇ ಅಡಿಕೆ ಪುಡಿಯನ್ನು ಕೂಡ ಜ್ಯೇಷ್ಠ ಮಧುವೆ ಜೊತೆಗೆ ಸೇರಿಸಿ ಮಾಡಿ ಇಟ್ಕೊಂಡಿರಬಹುದು. ಬಡೆ ಸೋಪು ಸುಮಾರು 200 ಗ್ರಾಂನಷ್ಟು, ಅಡಿಕೆ 200 ಗ್ರಾಂ, ಜ್ಯೇಷ್ಠ ಮಧು 100 ಗ್ರಾಂ, ಏಲಕ್ಕಿ ಲವಂಗ 10 ಗ್ರಾಂ, ಒಣಕೊಬ್ಬರಿ ತುರಿ ಸುಮಾರು 100 ಗ್ರಾಂನಷ್ಟು, ಜಾಯಿಕಾಯಿ ಜಾಪತ್ರೆ ಸುಮಾರು 5 ಗ್ರಾಂನಷ್ಟು, ಕಲ್ಲಂಗಡಿ ಬೀಜ 50 ಗ್ರಾಂ, ಕರಬೂಜದ ಬೀಜ 50 ಗ್ರಾಂ, ತುಪ್ಪ ಹಾಗೂ ಪಚ್ಚಕರ್ಪೂರ ಒಂದು ಸ್ವಲ್ಪದಷ್ಟು. ಅಡಿಕೆಯನ್ನು ತುಪ್ಪದಲ್ಲಿ ಹುರಿದುಕೊಳ್ಬೇಕು. ಬಡೆ ಸೋಪನ್ನು ಹುರಿದುಕೊಳ್ಬೇಕು. ಲವಂಗವನ್ನು ಹುರಿದುಕೊಳ್ಬೇಕು. ನಂತರ ಬೇರೆ ಬೇರೆಯಾಗಿ ಇವುಗಳನ್ನು ಪುಡಿ ಮಾಡಿ ಇಟ್ಕೊಂಡಿರಬೇಕು. ಜ್ಯೇಷ್ಠ ಮಧುವನ್ನು ಪುಡಿ ಮಾಡಿ ಒಣಕೊಬ್ಬರಿ ತುರಿ, ಕಲ್ಲಂಗಡಿ ಬೀಜ, ಕರಬೂಜದ ಬೀಜ, ಪಚ್ಚಕರ್ಪೂರ ಬೇಕೆನಿಸಿದಲ್ಲಿ ಸ್ವಲ್ಪ ಸಕ್ಕರೆ ಪುಡಿಯನ್ನು ಬೆರೆಸಿ ಇಟ್ಟಲ್ಲಿ ರುಚಿಕರ ಅಡಿಕೆ ಪುಡಿ ಸಿದ್ಧವಾಗ್ತದೆ. ಊಟದ ನಂತರ ಸ್ವಲ್ಪ ಬಾಯಿಗೆ ಹಾಕಿಕೊಂಡಲ್ಲಿ ಆಹಾರ ಜೀರ್ಣಿಸುವುದಕ್ಕೆ ಸಹಾಯ ಆಗುವುದಲ್ಲದೆ ಬಾಯಿಯ ದುರ್ಗಂಧವು ಕೂಡ ದೂರವಾಗ್ತದೆ. ಸಂಸ್ಕೃತದಲ್ಲಿ ಜ್ಯೇಷ್ಠ ಮಧುವನ್ನು ಯಷ್ಟಿಮಧು, ಮಧುಕ, ಜಲಜಷ್ಟಿಯ ಕ್ಲೀತಕ ಎಂದು ಕರೆಯಲಾಗ್ತದೆ. ಮರಾಠಿಯಲ್ಲಿ ಜ್ಯೇಷ್ಠ ಮಧು, ತಮಿಳಿನಲ್ಲಿ ಅತಿಮಧುರಂ, ತೆಲುಗಿನಲ್ಲಿ ಅತಿಮಧುರಮು, ಯಷ್ಟಮಧುಕಂ, ಇಂಗ್ಲಿಷ್ನಲ್ಲಿ ಲಿಕ್ಕೊರೈಸ್. ಕೇಳುಗರೇ ಗಮನಿಸಿ, ಇಲ್ಲಿ ಹೇಳಿರುವ ಎಲ್ಲ ವಿಚಾರಗಳು ಕೂಡ ಮಾಹಿತಿಗಾಗಿ ಮಾತ್ರ ಹೇಳ್ತಾ ಇದ್ದೇವೆ. ಇದನ್ನು ಅನುಷ್ಠಾನ ಮಾಡುವುದಕ್ಕಿಂತ ಮೊದಲು ತಜ್ಞರಿಂದ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳುವಂತಹದ್ದು ಒಳ್ಳೆಯದು. ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಲಿಗೆ 43,000 ರೂಪಾಯಿಯಿಂದ 50,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲಿಗೆ 30,000 ರೂಪಾಯಿಯಿಂದ 40,000 ರೂಪಾಯಿ, ಕೋಕೋ ಕ್ವಿಂಟಾಲಿಗೆ 22,000 ರೂಪಾಯಿಯಿಂದ 25,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 ರೂಪಾಯಿಯಿಂದ 8,300 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರೂಪಾಯಿಯಿಂದ 20,000 ರೂಪಾಯಿ, 2ನೇ ವರ್ಗ 1,000ಕ್ಕೆ 12,000 ರೂಪಾಯಿಯಿಂದ 15,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರೂಪಾಯಿಯಿಂದ 3,000 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950 ರೂಪಾಯಿಯಿಂದ 3,200 ರೂಪಾಯಿ, ಭತ್ತ ಆಮದು ಕ್ವಿಂಟಾಲಿಗೆ 2,200 ರೂಪಾಯಿಯಿಂದ 2,450 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 38,000 ರೂಪಾಯಿಯಿಂದ 49,000 ರೂಪಾಯಿ. ಇದುವರೆಗೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಕೇಳುಗರೆ, ಇದೀಗ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ನನ್ನ ಇನಿಯನ.